ಭಕ್ತಿ ನಮನವ ಕಾಣುವೆ ಇತ್ತಮತ್ತ ಗಿರೀಶ ಘೋಷನ ಚಂದ್ರ ಚೀತದಿ ಕೈಯುವೆ ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ. ಈ ಹಾಡನ್ನು ಹೇಳಿ ಹೇಳಿ ಹೇಳಿ ಹೇಳಿ ಅನಿರೀಕ್ಷಿತವಾಗಿ ನಾನು ದಕ್ಷಿಣೇಶ್ವರಕ್ಕೆ ಹೋಗುವಂತಹ ಒಂದು ಸದವಕಾಶ ದೊರಕಿತು. ಅದು ಕೂಡ ಹೇಗೆ ಟ್ರೈನ್ನಲ್ಲಿ ಗುಡು ಗುಡು ಗುಡು ಗುಡು ಅಲ್ಲ, ಪ್ಲೇನ್ನಲ್ಲಿ ಸುಯಿ ಅಂತ ನಿರಾಯಾಸವಾಗಿ ಹೋಗಿ ನಿರಾಯಾಸವಾಗಿ ಬರುವಂತಹ ಸದವಕಾಶವನ್ನು ಕಲ್ಪಿಸಿಕೊಟ್ಟಲ್ಲ ಶ್ರೀರಾಮಕೃಷ್ಣ. ಏನು ಆಶ್ಚರ್ಯ! ಹಿಂದೆ ವಿಷ್ಣು ಸಹಸ್ರನಾಮವನ್ನು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲೂ ಕೂಡ ಬೃಂದಾವನಕ್ಕೆ ಹೀಗೆ ಪ್ಲೇನಲ್ಲೇ ಹೋಗಿ ಪ್ಲೇನಲ್ಲೇ ಬರುವಂತಹ ಒಂದು ಸದವಕಾಶ ದೊರೆತಿತ್ತು. ಇದನ್ನು ಮಾಡಿದಾಗ ನಾನು ಕನಸು ಮನಸ್ಸಲ್ಲೂ ನೆನೆಸದೇ ಇರತಕ್ಕಂತಹ ಒಂದು ಕಾರ್ಯ ನಡೆದು ಹೋಯಿತು. ಅದ್ಭುತವಾದಂತಹ ಆನಂದವನ್ನು ತುಂಬಿಕೊಂಡು ಬರುವಂತಹ ಒಂದು ವ್ಯವಸ್ಥೆ. ಸುಮ್ಮನೆ ಹಾರೇನು ಹೇಳ್ತೀಯೋ, ಬಾಯಿಲಿ ಒಂದು ಹೊತ್ತಿ ನೋಡ್ಕೊಂಡು ಹೋಗು ಅಂತ ಶ್ರೀರಾಮಕೃಷ್ಣ ಕೃಪೆ ಮಾಡಿ ನಮ್ಮಲ್ಲಿ ಕರ್ಕೊಂಡು ಹೋದದ್ದನ್ನು ನೋಡಿದ್ರೆ ಅವರಿನ್ನೇನು ಮಾಡಬಲ್ರು? ಬರೀ ಮಾತನಾಡಿದ್ದು ಮಾತ್ರ ಅಲ್ಲ, ಪುಸ್ತಕಗಟ್ಟಲೆ ಮಾತನಾಡಿದ್ರಲ್ಲ, ಬರೀ ಮಾತಲ್ಲ, ಮಾತಿನ ಹಿನ್ನೆಲೆಯಲ್ಲಿ ಭಾವನೆಯನ್ನು ತುಂಬಿಕೊಂಡಿದ್ದಾರೆ. ನಾವು ಎಷ್ಟರ ಮಟ್ಟಿಗೆ ಭಾವನೆಯನ್ನು ತುಂಬುತ್ತೇವೋ ಅಷ್ಟರ ಮಟ್ಟಿಗೆ ಅವರು ಸ್ಪಂದಿಸುತ್ತಾರೆ. ಪ್ರತಿಸ್ಪಂದನ ಅತ್ಯಂತ ಸೂಕ್ಷ್ಮ ಸಂವೇದಿ, ಬಹಳ ಬೇಗ ಹೃದಯಕ್ಕೆ ತೆಗೆದುಕೊಳ್ತಾರೆ ಅವರು ಅಂತ ಅನ್ನೋದಕ್ಕೆ ಇನ್ನೂ ಒಂದು 3 ಅಧ್ಯಾಯ ಕೂಡ ಮುಗಿದಿಲ್ಲ. ಏನೋ ಪೂರ್ತಿ ಆಯ್ತಂತೆ ಕರ್ಕೊಂಡು ಹೋದ್ರಂತೆ? ಇಲ್ಲ, ಮೊದಲೇ ಅವರಿಗಷ್ಟು ಹತ್ರ, ನಮಗಿಂತ ಅವರಿಗೆ ಹತ್ರ, ನಾವಿನ್ನೂ ಯೋಚಿಸೇ ಇಲ್ಲ, ಅವರು ಆಯೋ ಮಾಡಿ ಆಯ್ತು. ಇದನ್ನೆಲ್ಲ ಎಣಿಸುವಾಗ ಭಾವನೆ ಇನ್ನಷ್ಟು ಮತ್ತಷ್ಟು ದೃಢವಾಗೋದಿಕ್ಕೆ ಕಾರಣವಾಗ್ತದೆ. ಶ್ರೀರಾಮಕೃಷ್ಣರು ಆ ದಕ್ಷಿಣೇಶ್ವರದ ಕೋಣೆಯಲ್ಲಿ ಭಕ್ತಾದಿಗಳೊಡನೆ ಮಾತನಾಡ್ತಾ ಇದ್ರೆ ಆ ಭಕ್ತಾದಿಗಳ ಮನಸ್ಸೆಲ್ಲ ಯಾವ ರೀತಿಯಲ್ಲಿ ಅವರ ಕಡೆ ಕೇಂದ್ರೀಕೃತವಾಗಿತ್ತು? ಬಹುಶಃ ಧ್ಯಾನ ಕಾಲದಲ್ಲೂ ಕೂಡ ಮನುಷ್ಯನ ಮನಸ್ಸು ಅಷ್ಟೊಂದು ಏಕಮುಖವಾಗಿ ಹರಿದಿರಲಾರದು. ನಿಜ, ಧ್ಯಾನ ಯೋಗ್ಯ ವಸ್ತುವಲ್ವೇ ಅವರು? ಯಾರ ಮೇಲೆ ಧ್ಯಾನ ಮಾಡುವುದರಿಂದ ಮನಸ್ಸು ನೇರವಾಗಿ ಸ್ಥಿರವಾಗ್ತದೋ ಅಂತಹ ಭಗವತ್ ಸ್ವರೂಪಿಯೇ ಅವರಾಗಿರುವಾಗ, ಅವರ ಮಾತುಗಳನ್ನು ಕೇಳುವಾಗ, ಅವರನ್ನೇ ಸಾಕ್ಷಾತ್ತಾಗಿ ಕಣ್ಣಲ್ಲಿ ನೋಡುವಾಗ, ಕಣ್ಣು ಕಿವಿ ಎರಡೂ ಕೂಡ ಅವರಲ್ಲಿ ತನ್ಮಯವಾಗುವಾಗ ಈ ಬಡಪಾಯಿ ಮನಸ್ಸು ಏನು ತಾನೇ ಮಾಡಿತ್ತು? ಸುಮ್ಮನೆ ಅಲ್ಲಿ ಏಕತ್ರವಾಗಲೇಬೇಕು. ಶ್ರೀರಾಮಕೃಷ್ಣ ಹೇಳ್ತಾರೆ ಇಲ್ಲಿ ಗೃಹಸ್ಥರಿಗೆ, ಬುದ್ಧಿ ಮನಸ್ಸು ಸ್ಥಿರವಾಗದ ಹೊರತು ಯೋಗಾವಸ್ಥೆ ಬಾರದು. ಸಂಸಾರದ ಗಾಳಿ ಮನಸ್ಸೆಂಬ ದೀಪವನ್ನು ಸರ್ವದಾ ಅಲ್ಲಾಡಿಸುತ್ತಿರುತ್ತದೆ. ಆ ದೀಪ ಸಂಪೂರ್ಣವಾಗಿ ಅಲ್ಲಾಡದೇ ಇತ್ತು ಅಂದರೆ ಆಗ ಅದಕ್ಕೆ ಯೋಗಾವಸ್ಥೆ ಬಂದುಬಿಡುತ್ತದೆ. ಅಲುಗಾಡುವ ಮನಸ್ಸುಳ್ಳವರು ನಾವು. ಪ್ರತಿಯೊಬ್ಬರೂ ಕೂಡ ಬಂದು ಹೊಸದಾಗಿ ಕೇಳುವಂತೆ ನಮ್ಮನ್ನು ಕೇಳ್ತಾರೆ, ಸ್ವಾಮೀಜಿ ಮನಸ್ಸು ಬಹಳ ಚಂಚಲವಾಗಿದೆಯಲ್ಲ, ಏನು ಮಾಡೋದು? ಹೊಸದಾಗಿ ಅವರು ಕಂಡು ಹುಡ್ಕೊಂಡಾಗಿ ಹೇಳ್ತಾ ಇದ್ದಾರೆ, ನಮಗೆ ಅದು ಹಳಕಿ ಹೋಗಿದೆ. ಮನಸ್ಸು ಅವರದ್ದು ಮಾತ್ರ ಅಲಗಾಡ್ತಾ ಇರೋದಲ್ಲ, ಇವರದ್ದು ಮಾತ್ರ ಚಂಚಲವಾಗ್ತಾ ಇರೋದಲ್ಲ, ಪ್ರತಿಯೊಬ್ಬರ ಮನಸ್ಸು ಕೂಡ ಚಂಚಲ. ಚಂಚಲವಲ್ಲದೆ ಹೋದರೆ ಅವರು ಮನುಷ್ಯರಾಗೋದೇ ಇಲ್ಲ. ಮನಸ್ಸು ಸ್ಥಿರವಾಯಿತು ಅಂದ ಕ್ಷಣವೇ ಅವರು ಆಧ್ಯಾತ್ಮಿಕ ಶಿಖರವನ್ನೇ ಏರಿದ್ದಾರೆ ಅಂತ ಅರ್ಥ. ಮನಸ್ಸು ಚಂಚಲವಾಗದೆ ಸ್ಥಿರವಾಗುವುದು ಬಹುಶಃ ಎರಡು ಸಂದರ್ಭದಲ್ಲಿ, ಒಂದು ಸಮಾಧಿಗೇರಿದಾಗ, ಇನ್ನೊಂದು ಸಮಾಧಿ ಹೋಗುವಾಗ. ಅಲ್ಲಿಯವರೆಗೆ ಪ್ರತಿಯೊಬ್ಬರಿಗೂ ಕೂಡ ಈ ಹೋರಾಟದ ಕೆಲಸ ಇದ್ದೇ ಇದೆ. ಎಂತೆಂತಹ ಸರ್ವಸಂಗ ಪರಿತ್ಯಾಗಿಗಳ ಮನಸ್ಸೇ ಅಲಗಾಡ್ತಾ ಇರುವಾಗ, ಇನ್ನು ಸಂಸಾರದ ಗಾಳಿ, ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ ಸಂಸಾರದ ಗಾಳಿ, ಆ ಗಾಳಿಗೆ ಯಾವಾಗಲೂ ಒಡ್ಡಿಕೊಂಡಿರುವಂತಹ ಗೃಹಸ್ಥರ ಮನಸ್ಸು ನಿಲ್ಲಬೇಕು ಅಂತಂದ್ರೆ ಹೇಗೆ ಸಾಧ್ಯ? ಹಾಗಾದ್ರೆ ಪರಿಹಾರ ಏನು? ಅದನ್ನ ಆಮೇಲೆ ನೋಡೋಣ. ಇಲ್ಲಿ ಶ್ರೀರಾಮಕೃಷ್ಣರು ದೀಪದ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ದೀಪದ ಕುಡಿ ಗಾಳಿಯ ಬೀಸುವಿಕೆಯಿಂದ ಸದಾ ಅಲುಗಾಡ್ತಾ ಇರುತ್ತದೆ. ಗಾಳಿ ನಿಂತಾಗ ಸ್ಥಿರವಾಗಿ ಊರ್ಧ್ವಮುಖವಾಗಿ ಹರಿತಾ ಇರುತ್ತದೆ. ಇದನ್ನ ಶ್ರೀಕೃಷ್ಣ ಹೇಗೆ ಹೇಳಿದ್ದ ಅನ್ನೋದನ್ನ ಹಿಂದೆ ಒಮ್ಮೆ ಹೇಳಿದ್ದೆ. ಯಥಾ ದೀಪೋ ನಿವಾತಸ್ಥೋ ನೇಂಗತೆ ಸೋಪಮಾಸ್ಮೃತ ಯೋಗಿನೋ ಯತಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ. ಯೋಗಮಾತ್ಮನಃ ಯುಂಜೀತಃ ಯೋಗಿನಃ ಯತಚಿತ್ತಸ್ಯ ಯಥಾ ದೀಪೋ ನಿವಾತಸ್ಥೋ ನೇಂಗತೆ ಸೋಪಮಾಸ್ಮೃತ. ಯೋಗಾಭ್ಯಾಸ ಮಾಡತಕ್ಕಂತಹ, ಯೋಗಾಭ್ಯಾಸದ ಪ್ರಯತ್ನ ಮಾಡತಕ್ಕಂತಹ ಯೋಗಿಯ ಆ ಮನಸ್ಸು ಯಾವ ರೀತಿಯಲ್ಲಿ ಇರುತ್ತದೆ ಅಂತಂದ್ರೆ, ಶ್ರೀಕೃಷ್ಣ ಹೇಳ್ತಾನೆ ನಿರ್ವಾತ ಪ್ರದೇಶದಲ್ಲಿ ದೀಪವನ್ನು ಇಟ್ಟಾಗ ಅದು ಹೇಗೆ ಏಕಮುಖವಾಗಿ ಊರ್ಧ್ವಮುಖವಾಗಿ ಹರಿತಾ ಇರುತ್ತದೋ ಉರಿತಾ ಇರುತ್ತದೋ ಅಂತಹ ಉದಾಹರಣೆಯನ್ನು ಕೊಡಬಹುದು ಆ ಯೋಗಿಯ ಮನಸ್ಸಿಗೆ. ಸುಮ್ಮನೆ ದೊಣ್ಣೆ ಹಾಗೆ ನಿಂತ್ಕೊಳ್ತಕ್ಕಂತಹದ್ದು ಒಂದು, ದೀಪದ ಹಾಗೆ ಉರಿತಕ್ಕಂತಹದ್ದು ಇನ್ನೊಂದು. ದೊಣ್ಣೆ ಒಂದನ್ನು ನಿಟ್ಟರೆ ಮನಸ್ಸು ಆ ರೀತಿಯಲ್ಲಿ ಇರುತ್ತದೆ ಅಂತ ಶ್ರೀಕೃಷ್ಣ ಹೇಳಿದ್ರೆ ಸ್ವಾರಸ್ಯ ಇರ್ತಿರ್ಲಿಲ್ಲ. ದೊಣ್ಣೆ ಜಡ, ಆದರೆ ದೀಪದ ಕುಡಿ ಅದು ಬೆಳಗ್ತಾ ಇದೆ, ಅದು ಬಿಸಿ ಬಿಸಿಯಾಗಿದೆ, ಅದು ಮೇಲ್ಮುಖವಾಗಿ ಹೋಗ್ತಾ ಇದೆ. ನಮ್ಮ ಈ ಕುಂಡಲಿನಿ ಶಕ್ತಿಯ ತಿಳ್ತಕ್ಕಂಥದ್ದು ಊರ್ಧ್ವಗಾಮಿಯಾಗಿ ಸಹಸ್ರಾರದ ಕಡೆಗೆ ನೇರವಾಗಿ ಹರಿಯಬೇಕಾದ್ರೆ ಈ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಆ ಸುಷುಮ್ನ ನಾಡಿಯೊಳಗೆ ಸೇರ್ಕೊಳ್ಬೇಕು. ಅಲ್ಲಿಯವರೆಗೆ ನಮ್ಮ ಸಾಧನೆ ಮುಗಿಯೋದಿಲ್ಲ. ಆ ಸುಷುಮ್ನೆಯ ಒಳಗೆ ಸೇರ್ಕೊಳ್ಬೇಕಾದ್ರೆ ಇತರ ಆಸೆಗಳು ಆ ಮನಸ್ಸನ್ನ ಅತ್ತ ಕಡೆ ಇತ್ತ ಕಡೆ ಎಳೆಯಬಾರದು. ಆಶಾ ವಾಯು ಅಂತ ಹೇಳ್ತಕ್ಕಂಥದ್ದು ಬೀಸ್ತಾ ಇರದೆ ಅದು ಬೀಸ್ತಲೇ ಇರುತ್ತದೆ. ಯಾರೂ ಅದನ್ನ ಬೀಸಬೇಕಾಗಿಲ್ಲ, ತನ್ನಷ್ಟಕ್ಕೆ ಅದು ಬೀಸ್ತಾ ಇರುತ್ತದೆ. ಯಾರ ಮನಸ್ಸು ಆ ಆಸೆಯ ಗಾಳಿಗೆ ಸಿಕ್ಕಿಕೊಳ್ತದೋ ತಕ್ಷಣ ಅಲಗಾಡೋದು ಶುರುವಾಗುತ್ತೆ. ಆಸೆ ನಿಲ್ಲೋದಲ್ಲ, ಆದ್ರಿಂದ ಮನಸ್ಸು ನಿಲ್ಲೋದಿಲ್ಲ. ಆದರೆ ಅಭ್ಯಾಸದಿಂದ, ವಿವೇಕದಿಂದ, ವೈರಾಗ್ಯದಿಂದ ವಿವೇಚನೆ ಮಾಡ್ತಾ ಇರುವುದರ ಮೂಲಕ ಈ ಮನಸ್ಸನ್ನ ನೆಟ್ಟಗೆ ಮಾಡಬಹುದು. ಅದಕ್ಕೆ ಹೇಳ್ತಾರೆ ಕಾಮಕಾಂಚನವೇ ಯೋಗದ ಪ್ರತಿಬಂಧಕ. ಆದ್ದರಿಂದ ಯಾವಾಗಲೂ ವಿಚಾರ ಮಾಡುತ್ತಿರಬೇಕು, ಹೆಂಗಿದ್ದೇನೆ, ಶರೀರದಲ್ಲಿ ಏನು ತಾನೇ ಇದೆ, ರಕ್ತ, ಮಾಂಸ, ಕೊಬ್ಬು, ಕರುಳು, ಹೊಟ್ಟೆ, ಕ್ರಿಮಿ, ಮೂತ್ರ ಇತ್ಯಾದಿ, ಇಂತಹ ಶರೀರದ ಮೇಲೆ ಯಾಕಪ್ಪ ಪ್ರೀತಿ ಇರಬೇಕು ಅಂತ ಮುಂದಿನ ಮಾತನ್ನು ಹೇಳಿದ್ದಾರೆ. ಈ ಮಾತನ್ನ ಶ್ರೀರಾಮಕೃಷ್ಣ ಸುಲಭವಾಗಿ ಹೇಳಿಬಿಟ್ರು. ನಾವು ಸನ್ಯಾಸಿಗಳು ಏನೋ ಹೇಳ್ಬಿಡಬಹುದು, ಆದ್ರೆ ಶ್ರೀರಾಮಕೃಷ್ಣರು ಇದನ್ನ ಗೃಹಸ್ಥರಿಗೆ ಹೇಳಿದ್ದು ಅಂತ ಇಲ್ಲಿ ಬರುತ್ತದೆ. ಗೃಹಸ್ಥರಿಗೆ ಬುದ್ಧಿವಾದ ಅನ್ನೋದೇ ಈ ಅಧ್ಯಾಯ. ಗೃಹಸ್ಥರ ಮುಂದೆ ಕಾಮಕಾಂಚನ ಅಂತ ಹೇಳ್ತಕ್ಕಂಥದ್ದು ಯೋಗದ ಪ್ರತಿಬಂಧಕ. ಹೆಂಗಸಿನ ಶರೀರದಲ್ಲಿ ಏನು ತಾನೇ ಇದೆ, ರಕ್ತವಾಂಸ ಇತ್ಯಾದಿ ಅಂತ ಅಂದ್ಬಿಟ್ರು. ಇದು ಗೃಹಸ್ಥರಿಗೆ ಹೇಳುವಂತಹ ಬುದ್ಧಿವಾದ ಅಲ್ಲವೇ ಅಲ್ಲ ಅಂತ ಅನುಭವಿಸ್ಬೇಕಾದ್ರೆ ಸನ್ಯಾಸಿಗಳಿಗೆ ಹೇಳಿ ಹೌದಪ್ಪ ಬೇಡ ಅಂತ ಇನ್ನೂ ಇದ್ಕ ಬರೋ ಅನುಕೂಲವಾಗುತ್ತೆ. ಗೃಹಸ್ಥರ ಆದದ್ದೇ ಅದಕ್ಕೋಸ್ಕರ. ಮದುವೆ ಆಗಬೇಕಾದ್ರೆ ಮೊದಲೇ ಶ್ರೀರಾಮಕೃಷ್ಣ ಮಾತನೇನಾದ್ರೂ ಹೇಳಿದ್ರೆ ಹೌದು ಬೇಡಪ್ಪ ಬಿಡಬಹುದು ಅಂತ ಅನ್ಬಹುದಾಗಿತ್ತು. ಮದುವೆ ಆಗುವವರೆಗೆ ಸುಮ್ಮನಿತ್ತು, ಗೃಹಸ್ಥರೆಲ್ಲ ಆದ್ಮೇಲೆ ನೋಡು ಅದು ಕೊಳಕು ಅಂತಂದು ಹೇಳ್ಬಿಟ್ರೆ ಈಗ ಏನ್ ಮಾಡ್ಬೇಕು? ಇಂಥದ್ದೊಂದು ಇಲ್ಲಿ ಬಂದಿದೆ. ಇದನ್ನ ನಾನು ಉಪನ್ಯಾಸದ ಸಂದರ್ಭದಲ್ಲಿ ಬಿಟ್ಟುಬಿಡ್ಬೋದಾಗಿತ್ತು. ಎರಡು ಸಲ ಮೂರು ಸಲ ನೂರು ಸಲ ಯೋಚನೆ ಮಾಡಿದೆ, ಇದನ್ನು ಹೇಳೋಣ ಬೇಡವೋ ಮಾತನಾಡೋಣ ಬೇಡವೋ ಅಂತ. ಇಲ್ಲಿ ಹೆಂಗಸಿನ ಶರೀರ ಅಂತ ಶ್ರೀರಾಮಕೃಷ್ಣ ಹೇಳಿದ್ರು, ಹೋಗ್ತಾನೆ. ಹಾಗಾದ್ರೆ ಗಂಡಸು ಶರೀರ ಬಹುಶಃ ಅವತಾರ ಪುರುಷರು ಸ್ತ್ರೀ ಆಗಿದ್ದ ಪಕ್ಷದಲ್ಲಿ ಅವರು ಹೇಳ್ತಾ ಇದ್ರು, ನೋಡು ಗಂಡಸಿನ ಶರೀರ ಅಂತಂದ್ರೆ ಏನಿದೆ ಅದರಲ್ಲಿ, ರಕ್ತ ಮಾಂಸ ಕೊಬ್ಬು ಅಂತ. ಶ್ರೀಮಾತೆ ಶಾರದಾದೇವಿಯವರು ಸ್ತ್ರೀಯರಿಗೆ ಬುದ್ಧಿ ಹೇಳುವಾಗ ಆ ಮಾತನ್ನು ಹೇಳಿದ್ದಾರೆ, ಸಾಕ್ಷಾತ್ ಪರಮಾತ್ಮನೇ ಗಂಡು ರೂಪದಿಂದ ಬಂದ್ರೆ ನೀನು ನೋಡಬೇಡ ಅತ್ತ ಕಡೆ. ಸಾಕ್ಷಾತ್ ಪರಮಾತ್ಮನೇ ಗಂಡು ರೂಪ ಧರಿಸಿ ಬಂದ್ರೆ ಆ ಕಡೆ ನೋಡಬೇಡ ಅಂತ ಹೇಳಿದ್ರು. ಹಾಗೇನೇನೆ ಅವರು ತಮ್ಮ ಬ್ರಹ್ಮಚಾರಿ ಶಿಷ್ಯರಿಗೆ ಒಂದು ಮಾತು ಹೇಳಿದ್ರು, ಹೆಣ್ಣು ಬೊಂಬೆ ಅದು ರಸ್ತೆಯಲ್ಲೇನಾದ್ರೂ ಬಿದ್ದಿದ್ರೆ ಕಾಲಿನಿಂದಲೂ ಕೂಡ ಅತ್ ಕಡೆ ಅದನ್ನ ತಳ್ಳೋದಕ್ಕೆ ಹೋಗಬೇಡ ಅಂತ. ದೇವ ದೇವಿಯರ ಚಿತ್ರಪಟಗಳನ್ನು ಕೂಡ ನೋಡಬೇಡ ಅಂದ್ಬಿಟ್ರು. ಈ ಮಾತುಗಳನ್ನೆಲ್ಲ ಹೇಳುವಾಗ ಕೆಲವರು ಹೂ ಅನ್ಬಹುದು, ಕೆಲವರು ಹಾ ಅನ್ಬಹುದು, ಕೆಲವರು ಹೂ ಅನ್ಬೋ ಏನು ಹೇ ಅನ್ಬಹುದು, ಕೊನೆಗೂ ಅವರು ಮಾಡಿ ನೋಡಿ ಮೇಲೆ ಗೊತ್ತಾಗುತ್ತೆ ಹೇ ಹೇ ಅಂತ ಇರ್ತಾರೆ ಅಷ್ಟೇ. ಇದೊಂದು ಅತ್ಯಂತ ಮುಖ್ಯವಾದಂತಹ ವಿಷಯ, ಅದಕ್ಕೋಸ್ಕರ ನಾನು ಇದನ್ನು ಎತ್ತಿಕೊಂಡೆ. ಇಲ್ಲ, ಶ್ರೀರಾಮಕೃಷ್ಣ ಹೇಳಿದ್ದಾರೆ, ಆದ್ರಿಂದ ಹೇಳಲೇಬೇಕಾದಂತಹದ್ದು. ಶ್ರೀರಾಮಕೃಷ್ಣರು ಈ ಗ್ರಂಥದಲ್ಲಿ ಎಷ್ಟು ಸಲ ಕಾಮಕಾಂಚನ ತ್ಯಾಗ ಕಾಮಕಾಂಚನ ತ್ಯಾಗದ ಮಾತನಾಡಿದ್ದಾರೆ. ಕಾಮಕಾಂಚನ ತ್ಯಾಗ ಅರ್ಥ ಮಾಡಿಕೊಳ್ಳೋದಕ್ಕೆ ಬಹಳ ಪ್ರಯತ್ನ ಪಡಬೇಕಾಗತ್ತೆ. ಹೆಣ್ಣು ಗಂಡು ಈ ಜಗತ್ತಿನಲ್ಲಿ ಇದ್ದೇ ಇದೆ, ಹಣ ಈ ಜಗತ್ತಿನಲ್ಲಿ ಇದ್ದೇ ಇದೆ, ಇವುಗಳನ್ನು ಬಿಟ್ಟು ಯಾರೂ ಕೂಡ ಇರೋದಕ್ಕೆ ಸಾಧ್ಯವಿಲ್ಲ. ಆಶ್ರಮಕ್ಕೆ ಸ್ತ್ರೀಯರನ್ನೇ ಬರಬೇಡಿ ಅಂತ ಹೇಳಕ್ಕಾಗತ್ತ? ಪುರುಷರೆಲ್ಲ ಇದ್ದಾರೆ, ಅವ್ರ ಮನಸ್ಸಿಗೆ ಕಷ್ಟ ಆಗತ್ತೆ, ಆದ್ರಿಂದ ಸ್ತ್ರೀಯರೇ ಬರೋದು ಬೇಡ, ಕಾಮಿನಿ ದೂರ ಇಡಬೇಕು ಅಂತ ಶ್ರೀರಾಮಕೃಷ್ಣ ಹೇಳಿದ್ದಾರೆ. ಕಾಂಚನ ಮುಟ್ಟಬೇಡ ಅಂತ ಹೇಳಿದ್ರೆ ಇನ್ನು ಸೇವೆ ಹೇಗೆ ಮಾಡ್ತೀರಿ? ಏನರ್ಥ? ಅದನ್ನ ಎಷ್ಟು ಬೇಕೋ ಅಷ್ಟನ್ನೇ ಅಷ್ಟಕ್ಕೆ ಇಟ್ಕೊಂಡಿರಬೇಕು. ಅದರ ಮೇಲಿನ ಎಲ್ಲ ಬಗೆಯ ಮೋಹವನ್ನು ಕೂಡ ಮೊದಲಿನಿಂದಲೇ ಈ ಮನಸ್ಸಿಗೆ ಶಿಕ್ಷಣ ಕೊಡೋದ್ರ ಮೂಲಕ ಹೋಗಲಾಡಿಸಿಕೊಳ್ಳಬೇಕು. ಮೋಹ ಇದು ನಮ್ಮನ್ನು ಕಡತದ ದಿನ ಮನದ ಮುಂದಣ ಆಸೆಯೇ ಮಾಯೆ ಹೊರತು ಹೆಣ್ಣು ಮಾಯೆಯಲ್ಲ, ಗಂಡು ಮಾಯೆಯಲ್ಲ. ವಚನ ಸಾಹಿತ್ಯದಲ್ಲಿ ನಿಮ್ಗೆ ಇಂತಹ ಮಾತುಗಳು ಬೇಕಾದಷ್ಟು ಸಿಗುತ್ತವೆ. ಹೆಣ್ಣು ಮಾಯೆಯಲ್ಲ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ, ಗಂಡು ಮಾಯೆ ಎಂಬರು ಗಂಡು ಮಾಯೆಯಲ್ಲ, ಮನದ ಮುಂದಣ ಆಸೆಯೇ ಮಾಯೆ. ಆಸೆ ಇಲ್ಲದೆ ಇತ್ತು ಅಂತ ಹೇಳಿದ್ರೆ ಯಾರಿಂದ ಯಾರಿಗೆ ಭಯ? ಟಿ ವಿ ಗುಂಡಪ್ಪನವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಮಾತನ್ನು ಬರೆದಿದ್ದಾರೆ, ಕಾಮನನ್ನ ಸುಟ್ಟ ಮೇಲೆ ಗೌರಿಯಿಂದ ಭಯವೇನು. ಶಿವ ತನ್ನ ಹಣೆಗಣ್ಣಿನಿಂದ ತನಗೆ ಆ ಕಾಮಾಸ್ತ್ರವನ್ನ ಬೀರಿದಂತಹ ಕಾಮ ಬಾಣವನ್ನ ಬಿಟ್ಟಂತಹ ಮನ್ಮಥನನ್ನ ಸುಟ್ಟಾಕ್ಬಿಡ್ತಾನೆ. ಅದಕ್ಕೆ ಇವತ್ತಿಗೆ ಅವನಿಗೆ ಅನಂಗ ಅನಂಗ ಅಂತ ಹೆಸರು. ಅಂಗ ಇಲ್ಲ ಅವನಿಗೆ, ಆದ್ರೆ ಅಲ್ಲಿ ಆ ಮನ್ಮಥನನ್ನ ಸುಟ್ಟದ್ದರಿಂದ ಇವನಿಗೆ ಶಿವನಿಗೆ ಗೌರಿಯಿಂದ ಭಯವಿಲ್ಲ. ಅನ್ನೋ ಮಾತನ್ನ ಹೇಳ್ತಾರೆ. ಮನದ ಮುಂದಣ ಆಸೆಯನ್ನ ವಿವೇಕದ ಮೂಲಕ ವಿಚಾರದ ಮೂಲಕ ಹೋಗಲಾಡಿಸಿಕೊಂಡಾಗ ಹೆಣ್ಣು ಗಂಡಿಗೆ ಸಹಕಾರಿಯಾಗುತ್ತಾಳೆ ವಿನಃ ಬಾಧಕಳಾಗುವುದಿಲ್ಲ. ಶ್ರೀರಾಮಕೃಷ್ಣ ಆ ಮಾತನ್ನ ಇನ್ನೊಂದು ಕಡೆ ಹೇಳ್ತಾರೆ. ಏನೀಗ ನಾನು ಮದುವೆ ಮಾಡಿಕೊಂಡಿದ್ದೇನೆ, ಹೆಂಡತಿ ಇದ್ದಾಳೆ, ನನಗೇನು ಭಯ, ನನಗೆ ಅನುಕೂಲವೇ ಆಯ್ತು. ಅದರಿಂದ ಅನ್ನಪೂರ್ಣೆ ಅವಳು ಕಾಲ ಕಾಲಕ್ಕೆ ಅಡಿಗೆ ಮಾಡಿ ಹಾಕ್ತಾಳೆ. ಹೇಗಿದೆ ನೋಡಿ, ಒಳ್ಳೆದಿದೆ. ಆದರೆ ಆ ಮೋಹವನ್ನು ಕತ್ತರಿಸಿಕೊಂಡಾಗ ಮಾತ್ರವೇ ಒಳ್ಳೇದಾಗ್ತದೆ. ಮೋಹ ಇತ್ತು ಅಂತ ಹೇಳಿದ್ರೆ ಅದು ಪ್ರತಿಬಂಧಕವಾಗಬಲ್ಲದು. ಕೇವಲ ಹೆಣ್ಣಿನಿಂದಲೇ ಕಷ್ಟವಾಗಬೇಕಾಗಿಲ್ಲ, ಮನಸ್ಸಿನೊಳಗೆ ಕಷ್ಟ ಆಗಬಹುದು. ಅದಕ್ಕೋಸ್ಕರ ವಿವೇಚನೆ ಮಾಡ್ತಾ ಇರಬೇಕು, ಯಾವಾಗಲೂ ವಿವೇಚನೆ ವಿಚಾರ ಮಾಡುತ್ತಿರಬೇಕು ಅಂತ. ಇಲ್ಲಿ ವಿಚಾರ ಮಾಡುವಾಗ ಈ ಮಾತನ್ನು ಹೇಳಿದ್ದಾರೆ. ಏನು ಅಂತ ಹೆಂಗಸಿನ ಉದಾಹರಣೆ ಕೊಟ್ಟು ಹೇಳಿದ್ದಾರೆ. ಆದರೆ ಬಗೆ ಬಗೆಯ ವಿಚಾರ ಮಾಡತಕ್ಕಂತಹದಕ್ಕೆ ಅವಕಾಶ ಇದೆ. ಉದಾಹರಣೆಗೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಒಂದು ವಾಕ್ಯವನ್ನು ಹೇಳಿದ್ದಾನೆ. ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷ ಅನುದರ್ಶನಂ. ಜನ್ಮ ಮೃತ್ಯು ಜರಾ ವ್ಯಾಧಿ ಇಷ್ಟು ಈ ಶರೀರಕ್ಕೆ ಕಟ್ಟಿಟ್ಟದ್ದು. ಯಾವಾಗ ಮನುಷ್ಯ ಹುಟ್ಟುತ್ತಾನೋ ಅವನು ಸಾಯಲೇಬೇಕು. ಜನ್ಮ ಮೃತ್ಯು ಇದರ ಮಧ್ಯೆ ಇನ್ನೆರಡಿದೆ, ಜರ ವ್ಯಾಧಿ. ಜರ ಅಂತಂದ್ರೆ ವೃದ್ಧಾಪ್ಯ, ವ್ಯಾಧಿ ಅಂತ ಹೇಳಿದ್ರೆ ಕಾಯಿಲೆ ರೋಗ. ವಾಸಿಯಾಗದೇ ಇರತಕ್ಕಂತಹ ರೋಗಗಳು ಇವೆ, ಬಂದು ಬಂದು ಹೋಗಿ ಕಾರಿಸತಕ್ಕಂತಹ ರೋಗಗಳು ಇವೆ. ಇವುಗಳು ಯಾವಾಗಲೂ ಈ ಶರೀರಕ್ಕೆ ಕಟ್ಟಿಟ್ಟದ್ದು ಅನ್ನುವ ಮಾತನ್ನ ನಾವು ಮತ್ತೆ ಮತ್ತೆ ಮನಸ್ಸಿಗೆ ತಂದುಕೊಳ್ಳಬೇಕು ಅಂತ ಶ್ರೀಕೃಷ್ಣ ಹೇಳ್ತಾನೆ. ದುಃಖ ದೋಷ ಅನುದರ್ಶನಂ, ಇದು ದುಃಖ ಕೊಡುತ್ತದೆ, ಆದ್ರಿಂದ ದೋಷಪೂರ್ಣವಾದದ್ದು ಈ ಶರೀರ ಅಂತನ್ನುವ ಬುದ್ಧಿ ಮಾತನ್ನ ಹೇಳ್ಕೊಡಬೇಕು. ಈ ಬಗೆಯ ದೋಷ ದರ್ಶನ ಮಾಡಿ ಅಂತ ಹೇಳ್ಕೊಡ್ತಾ ಇದ್ದಾನೆ ಶ್ರೀಕೃಷ್ಣ. ಶ್ರೀ ಶಾರದಾ ಮಾತೆಯವರು ಹೇಳಿದ್ರು ದೋಷ ಕಾಣಬೇಡ ಅಂತ. ಅದು ಇನ್ನೊಬ್ಬರದ್ದು, ನಾವೇನ್ ಮಾಡ್ತೇವೆ, ಇನ್ನೊಬ್ಬರದ್ದನ್ನು ಚೆನ್ನಾಗಿ ಕಾಣ್ತೇವೆ, ನಮ್ದನ್ನು ಮುಚ್ಚಿಟ್ಕೊಳ್ತೇವೆ. ಇಲ್ಲಿ ಶ್ರೀಕೃಷ್ಣ ಏನ್ ಹೇಳ್ತಾ ಇದ್ದಾನೆ, ನಿನ್ನ ಶರೀರದಲ್ಲಿ ಆಜನ್ಮವಾಗಿ ಮತ್ತು ಸತತವಾಗಿ ಇರುವಂತಹ ಈ ನಾಲ್ಕು ಪ್ರಧಾನವಾದ ದೋಷಗಳನ್ನ ನೋಡ್ತಾ ಇರು. ಇದು ಹುಟ್ಟದೆ ಹುಟ್ಟೋದೊಂದು ಕಷ್ಟ. ಪುತ್ರೋತ್ಸವ ಮಾಡಬಹುದು, ಅದು ಬೇರೆ. ಆದರೆ ಯೋಗಿಗಳಿಗೆ ಈ ಹುಟ್ಟೋದು ಅಂತಂದ್ರೆ ಯಮಯಾತನೆ, ಗರ್ಭವಾಸ, ಅದು ಯಮಯಾತನೆ. ಆದರೆ ಅಜ್ಞಾನದ ಬುದ್ಧಿಗೆ ಅದು ಗೋಚರಿಸುವುದಿಲ್ಲ. ಯಾವಾಗ ನಿಮಗೆ ಶುಚಿತ್ವದ ಪ್ರಜ್ಞೆ ಅಂತ ಹೇಳ್ತಕ್ಕಂಥದ್ದು ಬರ್ತದೋ ಆಗ ಮಾತ್ರವೇ ಅಶುಚಿ ಅಂತ ಹೇಳ್ತಕ್ಕಂಥದ್ದು ಕಷ್ಟ ಕೊಡುತ್ತದೆ. ಕೊಳಚೆ ಪ್ರದೇಶದಲ್ಲೇ ವಾಸ ಮಾಡಿ ಇರ್ತಕ್ಕಂಥವರಿಗೆ ಶುಚಿತ್ವದ ಪಾಠವನ್ನು ನೀವೇನು ಹೇಳ್ಕೊಡ್ತೀರಿ? ಹಾಗೇನೇ ಯೋಗಿಗಳ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಪರಮ ಪರಿಶುದ್ಧವಾದದ್ದು ಮತ್ತು ಸೂಕ್ಷ್ಮವಾದದ್ದು. ಆದ್ರಿಂದ ಗರ್ಭವಾಸವನ್ನೇ ಅದು ಕಷ್ಟ ಅಂತ ಕರೆದಿದೆ. ಈಗ ಈ ಜನ್ಮ ಮೃತ್ಯು ಸಾಯೋದು ಬಹಳ ಕಷ್ಟ. ಕಾರಣ ಆಸಕ್ತಿ ಇರ್ತದೆ, ಬಿಟ್ಟು ಹೋಗೋದಕ್ಕೆ ಮನಸ್ಸಿಲ್ಲ, ಬಿಟ್ಟು ಹೋಗದೆ ಅದರ ಗತ್ಯಂತರವಿಲ್ಲ. ಇಂತಹ ಸ್ಥಿತಿಯಲ್ಲಿ ಅವನು ಆ ಮರಣ ಹೊಂದತಕ್ಕಂಥವನು ಕಷ್ಟಪಡ್ತಾ ಇರ್ತಾನೆ. ಸುತ್ತಮುತ್ತ ಇರುವವರು ಕಷ್ಟಪಡ್ತಾ ಇರ್ತಾರೆ, ಅವನು ಕಷ್ಟ ಕೊಡದೇ ಇದ್ದಿದ್ರೆ. ಒಂದು ವೇಳೆ ಕಷ್ಟ ಕೊಟ್ಟಿದ್ದು ಬಾಕಿ ಉಳಿದವರಿಗೆ ಯಾವ ಕ್ಷಣದಲ್ಲಾದರೂ ಹೋದಿತ್ತಪ್ಪ ಅಂತ ಹೇಳಿ ನಿರೀಕ್ಷಣೆ ಇದೆ, ಅದು ಇನ್ನೊಂದು ಕಷ್ಟ ಈ ಸಾಯೋವನಿಗೆ. ಏನ್ ಮಾಡೋದು, ನಮ್ಗೆ ತಿರಸ್ಕರಿಸ್ತಾ ಇದ್ದಾರೆ ಇತ್ಯಾದಿ. ಅಂತೂ ಆ ಮರಣ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಬೀಭತ್ಸವಾದದ್ದು, ಎಂತಹ ಭಯಾನಕ ದೃಶ್ಯವನ್ನು ನಿರ್ಮಾಣ ಮಾಡುತ್ತದೆ ಅಂತನ್ನುವ ದೋಷವನ್ನು ಈ ಮನಸ್ಸಿಗೆ ಕೊಡ್ತಾ ಇರಬೇಕು. ನೋಡಿ, ಇಂತಹ ದೋಷಪೂರ್ಣವಾದಂತಹ ಜೀವನ ಇದು. ನೋಡಿ, ಈ ಮಾತನ್ನ ಆಶ್ರಮಕ್ಕೆ ನೀವು ಬಂದವರ ಹತ್ರ ಮಾತ್ರ ನಾನು ಹೇಳಬಹುದು. ಭಗವದ್ಗೀತೆಯಲ್ಲಿ ಹೇಳಿದೆ ಅಂತ ಹೇಳಿದ್ರು ಕೂಡ ನೀನು ಯಾತಕ್ಕೆ ಅದನ್ನು ಹೇಳಬೇಕು, ಅದೆಲ್ಲ ಸಾಧ್ಯವಿಲ್ಲ, ಜೀವನ ಬಹಳ ಚೆನ್ನಾಗಿದೆ ಅಂತ ಹೊರಗಡೆ ಜನ ಎಲ್ಲ ಹಾಗೆ ಹೇಳ್ತಾರೆ. ಅವರು ಇದನ್ನೆಲ್ಲ ನೋಡೋದಕ್ಕೆ ಇಷ್ಟಪಡೋದಿಲ್ಲ. ದೋಷವನ್ನ ಹುಟ್ಟುವುದರಲ್ಲಿ, ಬೆಳೆಯುವುದರಲ್ಲಿ, ಕೊಳೆಯುವುದರಲ್ಲಿ, ಸಾಯುವುದರಲ್ಲಿ ದೋಷವನ್ನು ಕಾಣೋದಕ್ಕೆ ಇಷ್ಟಪಡೋದಿಲ್ಲ. ಇಲ್ಲಿ ಶ್ರೀಕೃಷ್ಣ ಭಗವದ್ಗೀತನಲ್ಲಿ ಹೇಳಿಟ್ಟಿದ್ದಾನೆ, ನಾವು ಬರೀ ಚಕ್ರಿ ಕೋಡುಗಳೆ ಮಾಡಿ ಹಿಂದೆ ತಿನ್ನೋದು ಮಾತ್ರದಲ್ಲೇ ಸಫಲರಾಗಬೇಕು, ಸಫಲತೆಯನ್ನು ಕಾಣ್ತಾ ಇದ್ದೇವೆ. ಆದರೆ ಅವನ ತತ್ವ ಇಲ್ಲಿ ಹೀಗಿದೆ. ಆಮೇಲೆ ವ್ಯಾಧಿ, ವೃದ್ಧಾಪ್ಯ, ಯಾರಾದರೂ ತಪ್ಪಿಸೋದಕ್ಕೆ ಸಾಧ್ಯವೇ ಈ ವೃದ್ಧಾಪ್ಯವನ್ನ? ಎಂತಹ ಔಷಧವನ್ನು ತಿಂದರೂ ಕೂಡ, ಚವನಪ್ರಾಶಗಳನ್ನು ತಿಂದರೂ ಕೂಡ ವೃದ್ಧಾಪ್ಯವನ್ನು ಹೋಗಲಾಡಿಸೋದಕ್ಕೆ ಸಾಧ್ಯ ಉಂಟೆ? ಯಾರು ಶಾಶ್ವತವಾಗಿ ಉಳಿದಿದ್ದಾರೆ? ಯೌವನ ಭರಿತವಾದ ಶರೀರದಲ್ಲೇ ಯಾರು ಉಳಿದಿದ್ದಾರೆ? ಇದನ್ನೆಲ್ಲ ನಮ್ಮ ಮನಸ್ಸಿಗೆ ಪಾಠ ಹೇಳಿಕೊಡಬೇಕು ಅಂತ ಹೇಳಿದ್ದಾರೆ. ಯೋಗದಲ್ಲಿ ನಾವು ಮುಂದುವರಿಯಬೇಕಾದ್ರೆ ಈ ಬಗೆಯ ಶಿಕ್ಷಣವನ್ನು ನಮ್ಮ ಮನಸ್ಸಿಗೆ ಕೊಡ್ತಾ ಇರಬೇಕು ಅನ್ನೋ ಮಾತನ್ನ ಕಟ್ಟುನಿಟ್ಟಾಗಿ ಕನಿಕರವಿಲ್ಲದೆ ಹೇಳಿದ್ದಾರೆ. ಅದಕ್ಕೋಸ್ಕರ ಈ ವಾಕ್ಯವನ್ನು ನಾನು ಎತ್ತಿಕೊಂಡೆ. ಪತಂಜಲಿ ಯೋಗ ಸೂತ್ರದಲ್ಲಿ ಯಮ ನಿಯಮ ಅಂತ ಹೇಳ್ತಕ್ಕಂತಹದ್ದು ಮೊದಲ ಎರಡು ನಿಯಮಗಳು. ಆ ನಿಯಮದಲ್ಲಿ ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಅಂತ ಬಂದಿದೆ. ಇವತ್ತಿನ ಯುವಕರಲ್ಲೆಲ್ಲ ನೋಡಬೇಕು, ದೊಡ್ಡವ್ರನ್ನು ಕೂಡ ನೋಡಬೇಕು, ಸ್ವಾಮಿ ವಿವೇಕಾನಂದರ ರಾಜಯೋಗವನ್ನು ಓದ್ಬಿಟ್ಟು ಓಡಿ ಬರ್ತಾರೆ, ಸ್ವಾಮೀಜಿ ನಾವು ರಾಜಯೋಗವನ್ನು ಅಭ್ಯಾಸ ಮಾಡಬೇಕು. ಆ ಮೊದಲಿನ ಎರಡು ಯಮನಿಯಮಗಳ ಕುರಿತಾಗಿ ಓದೋದೇ ಇಲ್ಲ ಯಾರುವೇ. ಪ್ರಾಣಾಯಾಮ ಅದನ್ನು ಓದಿಕೊಂಡು ಪ್ರಾಣಾಯಾಮದಲ್ಲಿ ಬಹಳ ಬೇಗ ಸಿದ್ಧಿ ಆಗ್ತದೆ ಅಂತ ಅನ್ನೋದನ್ನು ತಿಳ್ಕೊಂಡು ಅದನ್ನು ಕಲಿತುಕೊಳ್ಳೋದಕ್ಕೋಸ್ಕರ ಓಡಿ ಬರ್ತಾರೆ. ಆ ಯಮ ನಿಯಮದಲ್ಲಿ ಶೌಚ ಅಂತ ಹೇಳ್ತಕ್ಕಂತಹದ್ದು ಮೊಟ್ಟ ಮೊದಲ ನಿಯಮ. ಶೌಚ ಅಂತಂದ್ರೆ ಶರೀರದ ಒಳಭಾಗ ಹೊರಭಾಗವನ್ನು ಶುಚಿಯಾಗಿ ಇಟ್ಟಿರುವಂತಹದ್ದು. ಅಂದ್ರೆ ಬರೀ ಮಡಿಯಲ್ಲ, ತಾತನ ಕಾಲದ ಮುಕ್ತ ತೊಳೆದೇ ಇದ್ರೂ ಕೂಡ ಮಡಿ ಅಂತ ಹೇಳಿ ಆ ಕಲಿಯಲ್ಲ, ಆ ಬಗೆಯ ಮಡಿಯಲ್ಲ. ಪ್ರತಿ ಕ್ಷಣದಲ್ಲೂ ತೊಳೆದು ತೊಳೆದು ಶುಚಿಯಾಗಿ ಇಟ್ಟುಕೊಂಡಿರತಕ್ಕಂಥದ್ದು. ಯಾತಕ್ಕೆ ಇದನ್ನು ಹೇಳಿದ್ದಾರೆ? ಯೋಗಕ್ಕೂ ಮನಸ್ಸಿಗೂ ಸಂಬಂಧ, ಶರೀರದ ಶುದ್ಧಿಗೂ ಯೋಗಕ್ಕೂ ಏನ್ ಸಂಬಂಧ? ಯಾತಕ್ಕೆ ಆ ಸೋಪನ್ನಾಕಿ ತಿಕ್ಬೇಕು, ಈ ಸೋಪನ್ನಾಕಿ ತಿಕ್ಬೇಕು, ಹೇಗೆ ಶರೀರವನ್ನು ತೊಳ್ಕೊಳ್ಬೇಕು ಅಂತ ಹೇಳ್ತಕ್ಕಂತ ಶರೀರದ ಕಡೆ ಗಮನ ಹೋಗ್ತದಲ್ಲ ಅಂತ ವಾದ ಮಾಡುವವರಿದ್ದಾರೆ. ಶರೀರವನ್ನು ತೊಳಿತಾ ತೊಳಿತಾ ಶರೀರದ ಕಡೆ ಗಮನ ಹೋಗುತ್ತಲ್ಲ ಅಂತಾನ. ಆದ್ರೆ ಕೊಳೆ ಹೆಚ್ಚಿದಷ್ಟು ಶರೀರದ ಮೇಲೆ ಗಮನ ಹೋಗೋದು ಜಾಸ್ತಿ. ಹೇಗೆ? ಶುಚಿಯಾದ ಶರೀರ ಅಂತ ಹೇಳ್ತಕ್ಕಂತಹದ್ದು ಶಾಂತವಾಗಿ ಬಿದ್ದಿರ್ತದೆ. ಯಾವಾಗ ಶಾಂತವಾಗಿ ಬಿದ್ದಿರ್ತದೋ ಧ್ಯಾನ ಮಾಡೋದಕ್ಕೆ ಸುಲಭ ಆಗ್ತದೆ. ಪತಂಜಲಿ ಯೋಗ ಸೂತ್ರದಲ್ಲಿ ಬರೆದಿರತಕ್ಕಂತಹ ಆ ಶೌಚ ಅಂತ ಹೇಳ್ತಕ್ಕಂತಹ ನಿಯಮಕ್ಕೆ ವ್ಯಾಖ್ಯಾನವನ್ನು ಬರೀತಾ ಅದರ ಉದ್ದೇಶ ಏನು ಅನ್ನೋದನ್ನ ಹೇಳ್ತಾರೆ. ತನ್ನ ಮತ್ತು ಇತರರ ಶರೀರದ ಮೇಲಿನ ಆಸಕ್ತಿಯನ್ನ ಹೋಗಲಾಡಿಸುವುದಕ್ಕಾಗಿ ಈ ಶೌಚದ ಅಭ್ಯಾಸ. ರಾಜಯೋಗವನ್ನು ಅಭ್ಯಾಸ ಮಾಡಬೇಕು ಅನ್ನೋರು ಈ ಮಾತನ್ನು ತೆಗೆದುಕೊಳ್ಳಿ. ತನ್ನ ಮತ್ತು ಪರರ ಶರೀರದ ಮೇಲಿನ ಆಕರ್ಷಣೆಯನ್ನು ಹೋಗಲಾಡಿಸುವುದಕ್ಕೋಸ್ಕರ ಈ ಶೌಚದ ಅಭ್ಯಾಸ. ನವರಂಧ್ರಗಳಲ್ಲಿ ನಿತ್ಯವೂ ಹೊರಸೂಸ್ತಾ ಇರತಕ್ಕಂತಹ ಗಲೀಜುಗಳನ್ನು ತೆಗೀತಾ ತೆಗೀತಾ ತೆಗೀತಾ ಅದು ಎಷ್ಟು ಗಲೀಜಿದೆಯಪ್ಪ ಈ ಶರೀರದಲ್ಲಿ, ಈ ನನ್ನ ಶರೀರದಲ್ಲೇ ಇಷ್ಟೊಂದಿರುವಾಗ ಪರಶರೀರದ ಕೊಳೆಯನ್ನು ನಾನು ಸಹಿಸಿಕೊಳ್ಳೋದು ಹೇಗಪ್ಪ ಅಂತನ್ನುವ ಒಂದು ಬಗೆಯ ಜಿಗುಪ್ಸೆ ಮನಸ್ಸಿನಲ್ಲಿ ಉತ್ಪನ್ನವಾದಾಗ ಗಂಡಿಗೆ ಹೆಣ್ಣಿನ ಶರೀರದ ಮೇಲೆ, ಹೆಣ್ಣಿಗೆ ಗಂಡಿನ ಶರೀರದ ಮೇಲೆ ಬರಬಹುದಾದಂತಹ ಆಸಕ್ತಿ ಕಡಿಮೆಯಾಗಬಲ್ಲದು. ಆದರೆ ಮಾಯೆ ಬಹಳ ಪ್ರಬಲವಾದದ್ದು ಅನ್ನೋ ಮಾತನ್ನು ನೆನಪಿಟ್ಟುಕೊಂಡಿರಬೇಕು. ಶ್ರೀರಾಮಕೃಷ್ಣರು ಹೇಳ್ತಾರೆ, ಯುವತಿಯ ಮುಖದ ಸುತ್ತ ಯುವಕನಿಗೆ, ಯುವಕನ ಮುಖದ ಸುತ್ತ ಯುವತಿಗೆ. ಒಂದು ಅವ್ಯಕ್ತವಾದಂತಹ ಯಾವುದೋ ಒಂದು ಪ್ರಭಾವಳಿ, ಒಂದು ಮಾಯೆಯ ಪ್ರಭಾವಳಿ ಕಂಡುಬರುತ್ತದೆ. ಆದ್ರಿಂದಲೇನೇ ಪ್ರತಿಯೊಬ್ಬ ಯುವಕನು ಅತ್ಯಂತ ಸಹಜವಾಗಿ ಯುವತಿಯ ಕಡೆಗೆ, ಯುವತಿ ಪ್ರತಿಯೊಬ್ಬ ಯುವತಿಯೂ ಕೂಡ ಯುವಕನ ಕಡೆಗೆ ಆಕರ್ಷಿತರಾಗುವ ಒಂದು ಅಗೋಚರವಾದ ವ್ಯವಸ್ಥೆ ಇದೆ. ನಮಗೆ ಅರಿವಿಲ್ಲದಂತೆ ಸುಮ್ಮನೆ ಆ ಮುಖದ ಕಡೆಗೆ ಆಕರ್ಷಿತರಾಗುತ್ತೇವೆ. ಎಷ್ಟೋ ಜನರ ವಿಷಯದಲ್ಲಿ ಕಾರ್ಯ ಮಿಂಚಿ ಹೋದ ಮೇಲೆ ಪಶ್ಚಾತ್ತಾಪ ಪಡುವಂತಹ ಸ್ಥಿತಿ ಬರುತ್ತದೆ. ಅಷ್ಟರ ಮಟ್ಟಿನ ಆಕರ್ಷಣೆಯನ್ನ ಭಗವಂತ ಅಲ್ಲ ಭಗವಂತನ ಮಾಯೆ ಇಟ್ಟಿದೆ. ಈ ಮಾಯೆಯನ್ನ ನಾವು ಪಾರಾಗಲೇಬೇಕಾಗಿದೆ, ಮಾಯೆಯಿಂದ ಪಾರಾಗಲೇಬೇಕಾಗಿದೆ. ಅದಕ್ಕೇನ್ ಮಾಡಬೇಕು? ವಿಚಾರ ಮಾಡಬೇಕು ಅಂತನೋ ಮಾತನ್ನ ಇಲ್ಲಿ ನೋಡಿ ಪುರಂದರದಾಸರು ಯಾವ ರೀತಿಯಲ್ಲಿ ಹೇಳಿದ್ದಾರೆ ಅನ್ನೋದನ್ನ ಸ್ವಲ್ಪ ಗಮನಿಸೋಣ. ಹಂಸ ನಿನ್ನಲ್ಲಿ ನೋಡು, ಹಂಸ ನಿನ್ನಲ್ಲಿ ನೋಡು, ದವ ಪಾಶ ಮುಕ್ತನಾಗಿ ಹರಿಯನ್ನು ಕೂಡು. ಹಂಸ ನಿನ್ನಲ್ಲಿ ನೋಡು, ಹಂಸ ನಿನ್ನಲ್ಲಿ ನೋಡು, ಹಂಸ ನಿನ್ನಲ್ಲಿ ನೀ ನೋಡು. ಇದೇನು ಅರ್ಥ ಆಗುತ್ತೆ? ಹಂಸ ಅಂತಂದ್ರೆ ಒಂದು ಪಕ್ಷಿ ಅಂತ ಎಲ್ರಿಗೂ ಗೊತ್ತಿದೆ. ಹಂಸಕ್ಕೆ ಹೇಳಿದಂತಹ ಮಾತು ನಿನ್ನಲ್ಲಿ ನೀ ನೋಡ್ಕೊ ಅಂತ ಹಂಸಕ್ಕೆ ಹೇಳಿದ್ರೆ ಅದಕ್ಕೆ ಏನ್ ಅರ್ಥ ಆಗುತ್ತೆ? ಪುರಂದ್ರದಾಸರು ಏನೇನೋ ಬರೀತಾರಪ್ಪ, ಕೆಲವು ಸತಿ ಚೆನ್ನಾಗಿ ಬರೀತಾರೆ ಅಂತೂ ಈ ರೀತಿಯಲ್ಲೆಲ್ಲ ಆಲೋಚನೆ ಮಾಡುವಂತ ಆಗುತ್ತದೆ. ಇಲ್ಲಿ ಹಂಸ ಅಂದ್ರೆ ಜೀವಾತ್ಮ, ಪರಮಹಂಸ ಅಂದ್ರೆ ಪರಮಾತ್ಮ. ಪರಮಹಂಸ ಪರಮಾತ್ಮ, ಸಾಮಾನ್ಯ ಹಂಸ ಜೀವಾತ್ಮ. ಓ ಜೀವಾತ್ಮ, ನಿನ್ನನ್ನು ನೀನು ನೋಡಿಕೋ, ವಿಚಾರ ಮಾಡು ಅಂತ ಅರ್ಥ. ನಿನ್ನನ್ನು ನೀನು ನೋಡಿಕೋ ಅಂದ್ರೆ ನಿನ್ನ ಶರೀರ, ನಿನ್ನ ಮನಸ್ಸು, ನೀನೆಲ್ಲಿಂದ ಬಂದೆ, ಯಾಕೆ ಬಂದೆ, ಎಲ್ಲಿ ಬಿದ್ದೆ, ಎಲ್ಲಿ ಹೇಳ್ತೀನಿ ಎಲ್ಲ ಆಲೋಚನೆ ಮಾಡಬೇಕು ಒಂದ್ ಕಡೆ ಕೂತ್ಕೊಂಡು. ಅದನ್ನ ಹೇಳ್ತಾ ಇದ್ದಾರೆ, ಭವ ಪಾಶದಲ್ಲಿ ಸಿಕ್ಕಿ ಬಿದ್ದಿದ್ಯಾ, ಈ ಪಾಶವನ್ನ ಕತ್ತರಿಸಿಕೊಂಡು ಅತ್ತ ಬಿಡುಗಡೆ ಹೊಂಡು ವಿಶಾಲವಾದಂತಹ ಗಗನದಲ್ಲಿ ನೀನು ಆತಂಕವಾಗಿ ಹಾರಾಡುವುದನ್ನು ಕಲ್ತುಕೋ. ಅವ್ರು ಹೇಳ್ದಾಗ ಕೇಳಬೇಕು, ಇವ್ರು ಹೇಳ್ದಾಗ ಕೇಳಬೇಕು, ಅವರಿಗೂ ಅವ್ರ ತಾಳಕ್ಕೆ ಸರಿಯಾಗಿ ಕುಣಿಬೇಕು, ಇವ್ರ ತಾಳಕ್ಕೆ ಸರಿಯಾಗಿ ಕುಣಿಬೇಕು. ಸ್ವಲ್ಪ ಹೆಜ್ಜೆ ತಪ್ಪಿದ್ರೆ ಕಾಲ ಮೇಲೆ ಏಟು ಬೀಳ್ತದೆ. ಎಂತೆಂತಹ ಬಂಧನಗಳಿಂದ ನಾವು ಒದ್ದಾಡ್ತಾ ಇದ್ದೇವೆ ಅಂತ ಸ್ವಲ್ಪ ಆಲೋಚನೆ ಮಾಡಿದ್ರೆ ಗೊತ್ತಾಗ್ತದೆ, ಈ ಭವಪಾಶದಿಂದ ನಾವು ಬಿಡಿಸಿಕೊಂಡು ಹೋಗಬೇಕಾಗಿದೆ, ವಿಚಾರ ಮಾಡಬೇಕು. ಪುರಂದರದಾಸರು ಹೇಳಿದಾಗೆ, ಪಕ್ಕಗಳೆರಗೊಂಟು ನಿನಗೆ ನೀ ಹೋಗು ಹೋಗುವೆ ಮೋರು ಪಂಜರದೊಳಗೆ, ಲೆಕ್ಕವಿಲ್ಲದ ದಾರಿ ನಿನಗೆ ಲೆಕ್ಕವಿಲ್ಲದ ದಾರಿ ನಿನಗೆ, ಈಗ ಸಿಕ್ಕಿದೆ ಹೋ ಮಾಯಾ ಪಾಶದೊಳಗೆ, ಮಾಯಾ ಪಾಶದೊಳಗೆ, ಮಾಯಾ ಪಾಶದ ಒಳಗೆ, ಹಂಸ ನಿನ್ನಲ್ಲಿ ನೋಡು, ಭವ ಪಾಶ ಮುಕ್ತನಾಗಿ ಹರಿಯನ್ನು ಕೂಡು, ಹಂಸ ನಿನ್ನಲ್ಲಿ ನೋಡು. ಹಂಸಕ್ಕೆ ಎರಡು ಪಕ್ಷಗಳಿವೆ, ಪಕ್ಷ ಅಂದ್ರೆ ವ್ಯಕ್ತಿಗಳು. ನಿನಗೆ ಎರಡು ವ್ಯಕ್ತಿಗಳಿವೆ, ಆದ್ರಿಂದ ಹೊಕ್ಕು ಹೋಗುವೆ ಮೂರು ಪಂಜರದೊಳಗೆ. ಮೂರು ಪಂಜರವಂತೆ ಈ ಹಂಸ ಅನ್ನುವ ಪಕ್ಷಿಗೆ. ಲೆಕ್ಕವಿಲ್ಲದ ದಾರಿ ನಿನಗೆ ಈಗ ಸಿಕ್ಕಿದೆಯೋ ಮಾಯಾ ಪಾಶದ ಒಳಗೆ ಅಂತಂದ್ರು. ಏನರ್ಥ ಆಗುತ್ತೆ? ರಾಗ ಚೆನ್ನಾಗಿದೆ ಅಂತಲೇ ಹಾಡು ಕೇಳೋದು, ಆದ್ರಿಂದನೇನೆ ಹಾಡು ಹೇಳಿ ಹೇಳಿ ಹೇಳಿ ಹೇಳಿ ಕೊನೆಗೂ ನಮ್ದೊಂದು ಹಾಡು ಹಾಗೆಯೇ ಉಳಿದಿರುತ್ತೆ ಪಾಡು. ನಮ್ಮ ಜೀವನದ ಪಾಡು ಸುಧಾರಿಸಿ ಸುಖದಲ್ಲೂ ದುಃಖದಲ್ಲೂ ಏಕಪ್ರಕಾರವಾಗಿ ನಗುತ್ತಿರುವಂತೆ ಆಗಬೇಕಾದ್ರೆ ವಿವೇಕಪೂರ್ಣವಾದ ನಗು ಅದು ಬಹಳ ಮುಖ್ಯ. ಅಲ್ಲೊಂದು ಕಡೆ ನಗುತ್ತಾ ಇದ್ದಾರೆ, ಹುಚ್ಚುರಾಸ್ಪತ್ರೆ ಅಂತ ಅದಕ್ಕೆ ಹೆಸರು, ಅಲ್ಲೂ ನಗ್ತಾ ಇರ್ತಾರೆ. ವಿವೇಕಪೂರ್ಣವಾದ ನಗೆ ಅಲ್ಲ ಅದು. ಆದ್ರಿಂದ ವಿವೇಕಪೂರ್ಣವಾದ ನಗೆಯಿಂದ ಜೀವನವನ್ನು ಸಾಗಿಸುವಂತಾಗಬೇಕಾದ್ರೆ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನಾವು ಹಾಡಬೇಕು ಭಜನೆಯನ್ನ. ಪಕ್ಕಗಳೆರಡುಂಟು ನಿನಗೆ ಅಂತಂದ್ರೆ, ಹುಟ್ಟು ಸಾವು ಅಂತ ಹೇಳ್ತಕ್ಕಂತಹದ್ದೇ ಎರಡು ಪಕ್ಷಗಳು, ಎರಡು ರೆಕ್ಕೆಗಳು. ಹೊಕ್ಕು ಹೋಗುವೆ ಮೂರು ಪಂಜರದ ಒಳಗೆ ಅಂತಂದ್ರೆ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಈ ಮೂರು ಶರೀರ ಅಂತ ಹೇಳ್ತಕ್ಕಂತಹ ಪಂಜರದೊಳಗೆ ಹೊಕ್ಕು ಹೋಗ್ತದೆ. ಇಲ್ಲಿ ಸತ್ತವನು ಅಮೆರಿಕದಲ್ಲಿ ಹುಟ್ಟುತ್ತಾನೆ, ಅಮೆರಿಕದಲ್ಲೂ ಸತ್ತವನು ಇಟಲಿಯಲ್ಲಿ ಹುಟ್ಟುತ್ತಾನೆ. ಇಲ್ಲೆಲ್ಲ ಹುಟ್ಟಿ ಆದ ಮೇಲೆ, ಹುಟ್ಟಿ ಸತ್ವ ಆದ ಮೇಲೆ ಅಲ್ಲೆಲ್ಲೋ ಇನ್ನೊಂದು ಲೋಕ ಇದೆ, ಅಲ್ಲಿ ಹುಟ್ಟುತ್ತಾನೆ. ಹೀಗೆ ಲೋಕಾಂತರದಲ್ಲಿ ಹುಟ್ಟುವುದಕ್ಕೆ ಅವನ ಸೂಕ್ಷ್ಮ ಶರೀರ, ಆ ಸೂಕ್ಷ್ಮ ಶರೀರದೊಳಗೆ ಇನ್ನೊಂದು ಶರೀರ, ಕಾರಣ ಶರೀರ. ಈ ಕಾರಣ ಶರೀರಗಳು, ಸೂಕ್ಷ್ಮ ಶರೀರಗಳು ಎಲ್ಲ ಬಗೆಯ ಅಡೆತಡೆಗಳನ್ನು ನಿರಾಕರಿಸಿ ಎಲ್ಲೆಂದರಲ್ಲಿ ಸಂಚರಿಸಿ ಎಲ್ಲೆಂದರಲ್ಲಿ ಹುಟ್ಟುವುದು ಸಾಯುವುದು ಅನ್ನುವ ಕಾರ್ಯವನ್ನು ಮಾಡುತ್ತವೆ. ಹುಟ್ಟುವ ಸಾಯುವ ಕಾರ್ಯಕ್ಕೆ ಈ ಸೂಕ್ಷ್ಮ ಶರೀರಗಳು ಕಾರಣವಾಗುತ್ತವೆ. ಈ ಬಗೆಯ ಮೂರು ಪಂಜರದೊಳಗೆಯೇ ಇದ್ದು ಈ ಜೀವಾತ್ಮ ಓಡಾಡ್ತಾ ಇದ್ದಾನೆ. ಎಲ್ಲಿ ಓಡಾಡಿದ್ರೂ ಕೂಡ ಪಂಜರದೊಳಗಡೆನೆ ಇದ್ದು ಓಡಾಡುವಂತಹ ವ್ಯವಸ್ಥೆ ಹೇಗೆ ಹೇಳಿದಾರೆ ನೋಡಿ ಪುರಂದ್ರದಾಸರು. ಆಮೇಲೆ ಹೇಳಿದ್ದಾರೆ, ಲೆಕ್ಕವಿಲ್ಲದ ದಾರಿ ನಿನಗೆ. ದಾರಿ ಹಂಸ ಎಲ್ಲ ಹಾರ್ತದೆ, ಅಲ್ಲಿ ಹಾರ್ತು, ಇಲ್ಲಿ ಹಾರ್ತು, ಇಲ್ಲಿ ಹಾರ್ತು, ಇಲ್ಲಿ ಹಾರ್ತು, ಆಕಾಶದಲ್ಲಿ ಎಲ್ಲಂದ್ರೆ ಅಲ್ಲಿ ಹಾರ್ತಾ ಇದೆ. ಅಂದ್ರೆ ಏನರ್ಥ, ಹುಟ್ಟು ಸಾವುಗಳಿಗೆ ಲೆಕ್ಕವಿಲ್ಲ ಅಂತ ಅರ್ಥ. ಮನುಷ್ಯ ಎಷ್ಟು ಸತ್ತಿ ಹುಟ್ಟಿದ, ಎಷ್ಟು ಸತ್ತಿ ಸತ್ತ ಅಂತನ್ನುವಾಗ ಲೆಕ್ಕ ಯಾರು ಇಟ್ಟವರಿಲ್ಲ, ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಹೇಳಿದ್ದಾರೆ ಇಲ್ಲಿ, ಲೆಕ್ಕವಿಲ್ಲದ ದಾರಿ ನಿನಗೆ ಈಗ ಸಿಕ್ಕಿದೆಯೋ ಮಾಯಾ ಪಾಶದ ಒಳಗೆ. ಈಗ ನಾವೆಲ್ಲ ಇದ್ದೇವೆ, ಸುಖವಾಗಿದ್ದೇವೆ ಅಂತ ತಿಳ್ಕೊಂಡಿದ್ದೀವಿ. ಪಾಶದ ಒಳಗೆ ಈಗ ಸಿಕ್ಕಿದೆಯೋ ಮಾಯಾ ಪಾಶದ ಒಳಗೆ. ಯಾತಕ್ಕೆ ಸಿಕ್ಕಿಕೊಂಡುವು ಈ ಮಾಯಾ ಪಾಶದ ಒಳಗೆ ಅಂತಂದ್ರೆ, ಆ ಪಾಶದ ಒಳಗೆ ಅಂದ್ರೆ ಪಂಜರದ ಒಳಗೆ. ಹಬ್ಬದ ಸವಿಗೆ ನೀ ಬಂದೆ, ಹಬ್ಬದ ಸವಿಗೆ ನೀ ಬಂದೆ, ಬಲು ಕೊಬ್ಬಿಲಿ ಕಾಣದೆ ವಿಷ ಕೋಳು ಬಿದ್ದೆ, ನಿಬ್ಬಾಣದಲ್ಲಿ ಮೈಯ ಮರೆದೆ, ನಿಬ್ಬಾಣದಲ್ಲಿ ಮೈಯ ಮರೆದೆ, ನೀವೊಬ್ಬನೇ ಹೋಗಿ ಕಾಲಕ್ಕೆ ಗುರಿಯಾದೆ, ಕಾಲಕ್ಕೆ ಗುರಿಯಾದೆ, ಕಾಲಕ್ಕೆ ಗುರಿಯಾದೆ. ಹಂಸ ನಿನ್ನಲ್ಲಿ ನೀ ನೋಡು. ಹೀಗೆ ನೋಡ್ಬೇಕು, ನೋಡೋದಂತಂದ್ರೆ ಸುಮ್ಮನೆ ಪಿಳಿ ಪಿಳಿ ನೋಡೋದಲ್ಲ. ಹಬ್ಬದ ಸವಿಗೆ ನೀ ಬಂದೆ. ಸವಿ ಸವಿ ಇಲ್ಲದಿದ್ರೆ ಯಾರು ಬರ್ತಾರೆ ಈ ಜಗತ್ತಲ್ಲಿ? ಏನ್ ಸವಿ ಇದೆ ಈ ಜಗತ್ತು? ಸವಿಯಾಗಿದೆ ಅಂತನ್ನುವ ಅನುಭವ ಯಾರಿಗಿದೆ? ಯಾವ ವೃದ್ಧರನ್ನಾದರೂ ಕೇಳಿ, ಅವ್ರು ಹೇಳ್ತಾರೇನು ಈ ಜಗತ್ತು ಸವಿಯಾಗಿದೆ ಅಂತ? ಇದು ಸವೆದಾಗಿದೆ ಅಂತ ಹೇಳ್ತಾರೆ ಅವರು. ಸವಿ ಇದೆ ಅಂತ ತಿಳಿದ್ರೆ ಯಾರು? ನಮ್ಮ ಯುವಕರು ಇದ್ದಾರಲ್ಲ ಅವರು. ಎಷ್ಟೇ ಅವರಿಗೆ ಹೇಳಿ ವಿವೇಕ ಇರಲು ಸ್ವಾರಸ್ಯ ಇದೆಯೇ, ಓ ಸ್ವಾರಸ್ಯ ಇದೆ ಅದರಲ್ಲಿ ಅಂತ. ಜೀವ ಈ ಜಗತ್ತಿನ ಸವಿಗೆ ಮರುಳಾಗಿ ಸುಖ ಅನುಭವಿಸಬೇಕು ಅಂತ ಬರ್ತದೆ ಜೀವಾತ್ಮ. ಒಂದೇ ಜನ್ಮದಲ್ಲಿ ಬಗೆ ಬಗೆಯ ಸುಖಗಳನ್ನು ಅನುಭವಿಸಿ ಆ ಸುಖದ ಹಿನ್ನೆಲೆಯಲ್ಲಿ ಇರುವಂತಹ ಬೆಟ್ಟದಷ್ಟು ಕಷ್ಟಗಳನ್ನು ಕಂಡು ನಿರಾಶೆಗೊಂಡು ಅಥವಾ ವಿವೇಕದಿಂದ ಅದನ್ನು ತ್ಯಾಜ್ಯ ಮಾಡಿ ಸರ್ವಸಂಗ ಪರಿತ್ಯಾಗ ಮಾಡಿ ತ್ಯಾಗೇ ನೈಕೆ ಅಮೃತತ್ವ ಮಾನಸು ಅನ್ನುವ ಉಪನಿಷತ್ತಿನ ವಾಕ್ಯವನ್ನು ಅನುಸರಿಸಿ ಯಾತಕ್ಕೆ ಆನಂದವನ್ನು ಅನುಭವಿಸಬಾರದಾಗಿತ್ತು ಅಂತಂದ್ರೆ ಅದು ಸಾಧ್ಯವಿಲ್ಲ. ಯಾತಕ್ಕೆ ಅಂತಂದ್ರೆ, ಒಂದು ಜನ್ಮದಲ್ಲಿ ಮದುವೆಯಾಗಿ ಮಕ್ಕಳಾಗಿ, ಮಕ್ಕಳಿಗೂ ಮದುವೆಯಾಗಿ ಅವರಿಗೂ ಮೊಮ್ಮಕ್ಕಳಾಗಿ ಆ ಮೊಮ್ಮಕ್ಕಳನ್ನು ಕಂಡು ಇನ್ನೇನು ಹೊರಡುವ ಹೊತ್ತಿಗೆ ಯೋಚನೆ ಮಾಡ್ತಾನೆ, ಆಹಾ ಈ ಜನ್ಮದಲ್ಲಿ ಪೂರ್ತಿ ಸುಖ ಅನುಭವಿಸೋಕೆ ಆಗಲಿಲ್ಲ. ಹೇ ಭಗವಂತ, ಮುಂದೆ ಶ್ರೀಮಂತರ ಮನೆಯಲ್ಲಿ ನನಗೆ ಜನ್ಮವನ್ನು ಕೊಡು. ನಾನು ಸಂಪಾದನೆ ಮಾಡಿ ಮನೆ ಕಟ್ಟುವ ಹೊತ್ತಿಗೆ ಹಾರ್ಟ್ ಅಟ್ಯಾಕ್ ಆಗಿಬಿಡ್ತು. ಮೊಮ್ಮಕ್ಕಳು ಮುಖ ನೋಡುವ ಹೊತ್ತಿಗೆ ಕಣ್ಣು ಕುರುಡಾಯಿತು. ಆದ್ರಿಂದ ಮುಂದಿನ ಜನ್ಮದಲ್ಲಿ ನನಗೆ ಶ್ರೀಮಂತರ ಮನೆಯಲ್ಲೇ ಹುಟ್ಟಿಸಿ ಇನ್ನಷ್ಟು ಜಾಸ್ತಿ ಭೋಗವನ್ನು ಅನುಭವಿಸುವಂತೆ ಮಾಡು ಅಂತ ಜೀವಿ ಅಪೇಕ್ಷಿಸುತ್ತದೆ. ಯಾಕೆ ವಿಷಯ ಸುಖ ಅಂತ ಹೇಳ್ತಕ್ಕಂಥದ್ದು ಅಷ್ಟು ರುಚಿಕರವಾದದ್ದು. ವಿಷಯ ಸುಖದಿಂದ ಬಿಡುಗಡೆ ಹೊಂದಿ ನಾವು ಮುಕ್ತರಾಗಬೇಕು ಅನ್ನುವ ಲವಲವಿಕೆ ಅಷ್ಟು ಬೇಗ ಹುಟ್ಟೋದಿಲ್ಲ. ಮಾಯೆ ಮಹತ್ತರವಾದದ್ದು. ಬಲವಾನ್ ಇಂದ್ರಿಯಗ್ರಾಮೋ ವಿದ್ವಾಂಸಮತಿ ಕರ್ಷತಿ, ಎಂತೆಂಥ ವಿದ್ವಾಂಸರನ್ನು ಎಳೆದಾಕಿ ಬಿಡುತ್ತದೆ ಈ ಮಾಯೆ. ನಾರದ ಮಾಯೆಯೊಳಗೆ ಬಿದ್ದದ್ದು ಹೇಗಿತ್ತು? ಸ್ವಯಂ ವಿಷ್ಣು ಪರಮಾತ್ಮನೇ ಆ ಶೂಕ್ರ ರೂಪ ತಾಳಿ ದೈತ್ಯ ಸಂಹಾರ ಮಾಡಿದ ಮೇಲೆ ಶೂಕ್ರ ಸಂಸಾರದಲ್ಲಿ ಶಾಂತವಾಗಿ ಆನಂದವಾಗಿ ಇದ್ದಂತಹ ಸಂದರ್ಭದಲ್ಲಿ ಹೇಗೆ ಮಾಯಾ ವಶವರ್ತಿಯಾಗಿಬಿಟ್ಟ ಅಂತನ್ನುವ ಕಥೆಯನ್ನು ಶ್ರೀರಾಮಕೃಷ್ಣ ಹೇಗೆ ಹೇಳಿದ್ದಾರೆ. ಭುವನ ಮೋಹಿನಿ ಮಾಯೆಗೆ ಒಳಗಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ಮಾಯಾ ಪಾಶದೊಳಗೆ ಸಿಕ್ಕಿಬಿದ್ದಿದ್ದಾರೆ ಅಂತನ್ನುವ ಕಥೆಗಳೆಲ್ಲ ಬರುತ್ತವೆ. ಅಷ್ಟು ಕಷ್ಟ. ಮಮ ಮಾಯಾ ದುರತ್ಯಯ, ನನ್ನ ಮಾಯೆಯನ್ನು ದಾಟತಕ್ಕಂಥದ್ದು ಅತ್ಯಂತ ಪ್ರಯಾಸಕರವಾದದ್ದು. ಆದ್ರಿಂದ ನನಗೆ ಯಾರು ಶರಣು ಬರ್ತಾರೋ ಅವರು ಮಾತ್ರವೇ ಈ ಮಾಯೆಯಿಂದ ಪಾರಾಗ್ತಾರೆ ಅಂತನೂ ಮಾತನ್ನು ಹೇಳಿದ್ದಾರೆ. ಆದ್ರಿಂದ ಆ ವಿಷಯ ಸುಖ ಅಂತ ಹೇಳ್ತಕ್ಕಂಥ ಕೊಬ್ಬು ಅದು ಅನುಭವಿಸಬೇಕು, ಅದನ್ನು ತಿನ್ನಬೇಕು, ಇದನ್ನು ನೋಡಬೇಕು, ಅದನ್ನು ಕಾಣಬೇಕು, ಇದನ್ನು ಕೇಳಬೇಕು, ಅದನ್ನು ಮಾಡದಿದ್ದ ಮೇಲೆ ನಾನು ಹುಟ್ಟಿ ಏನ್ ತಾನೇ ಪ್ರಯೋಜನ? ಇಂಥ ಶರೀರವನ್ನು ಇಟ್ಟುಕೊಂಡಂತಹ ಸುಖವನ್ನು ಅನುಭವಿಸದೇ ಇದ್ರೆ ಏನು ತಾನೇ ಪ್ರಯೋಜನ? ಅದರಿಂದ ಯಾವ ವಿವೇಕಿಯ ಮಾತನ್ನು ಕೇಳುವುದಕ್ಕೆ ಸಿದ್ಧವಾಗಿರುವುದಿಲ್ಲ ಈ ಕೊಬ್ಬಿಗೆ ಒಳಗಾಗಿ. ಅದಕ್ಕೆ ಅವ್ರು ಹೇಳೋದು, ಹಬ್ಬದ ಸವಿಗೆ ನೀ ಬಂದೆ, ಬಲು ಕೊಬ್ಬಿಲಿ ಕಾಣದೆ ವಿಷದೊಳು ಬಿದ್ದೆ. ನೀನು ಅದು ವಿಷಯ ಅಂತ ತಿಳಿದುಕೊಂಡೆ, ಕೊನೆಗೆ ನೋಡಿದ್ರೆ ವಿಷ ಅದು. ದಿಬ್ಬಣದಲ್ಲಿ ಮೈಯ ಮರೆದೆ, ದಿಬ್ಬಣ ಮದುವೆ ಮಾಡೋದಕ್ಕೂ ದಿಬ್ಬಣ, ಆಮೇಲೆ ಈ ಭೋಗ ಅಂತ ಹೇಳ್ತಕ್ಕಂಥ ದಿಬ್ಬಣ, ಇದರಲ್ಲಿ ನೀನು ಮೈಯ ಮರೆದೆ ನೀ ಒಬ್ಬನೇ ಹೋಗಿ ಕಾಲಕ್ಕೆ ಗುರಿಯಾದೆ. ಅನುಭವಿಸೋದಕ್ಕೇನೋ ಎಲ್ಲರೂ ಜೊತೆ ಸೇರಿಕೊಂಡು ಅನುಭವಿಸ್ತೆ, ಆಮೇಲೆ ಮಾತ್ರ ಒಬ್ಬನೇ ಹೋಗಿ ಮರಣವನ್ನು ಒಪ್ಪಬೇಕಾಗ್ತದೆ. ಅಂಥ ಒಂದು ಸ್ಥಿತಿಗೆ ನೀನು ಬಂದಿದ್ದೀಯಪ್ಪ. ಮತ್ತೆ ಕೇಳು, ಯಾರಿಗೆ ಯಾರು ಮತ್ತಿಲ್ಲ, ಯಾರಿಗೆ ಯಾರು ಮತ್ತಿಲ್ಲ, ನಡೋ ದಾರಿಯೊಳಗೆ ಕೈಯ ಬಿಡುವ ಎಲ್ಲ, ಯಾರಿಗೆ ಯಾರು ಮತ್ತಿಲ್ಲ, ನಡೋ ದಾರಿಯೊಳಗೆ ಕೈಯ ಬಿಡುವ ಎಲ್ಲ, ದೂರ ಹೋಯಿತು ಪ್ರಾಯವೆಲ್ಲ, ದೂರ ಹೋಯಿತು ಪ್ರಾಯವೆಲ್ಲ, ತೀರಿ ಪುರಂದರ ವಿಠಲನಲ್ಲದೆ ಬೇರೆ ಇಲ್ಲ, ಅಲ್ಲದೆ ಬೇರೆ ಇಲ್ಲ, ಅಲ್ಲದೆ ಬೇರೆ ಇಲ್ಲ, ಹಂಸ ನಿನ್ನಲ್ಲಿ ನಿನ್ನೋಡು ಭವ ಪಾಶ ಮುಕ್ತನಾಗಿ ಹರಿಯನ್ನು ಕೂಡು, ಹಂಸ ನಿನ್ನಲ್ಲಿ ನಿನ್ನೋಡು, ದೂರ ಹೋಯಿತು ಪ್ರಾಯವೆಲ್ಲ, ದಾರಿಗೆ ಯಾರೂ ಮತ್ತಿಲ್ಲ, ಮಗ ಆದಾನು ಮಗಳು ಆದಾಳು ಅಂತ ಮದುವೆ ಮಾಡಿಕೊಂಡು ವಯಸ್ಸಾದ ಮೇಲೆ ಓಲ್ಡ್ ಏಜ್ ಹೋಮಿಗೆ ಹೋಗಿ ಸೇರ್ಕೊಳ್ಬೇಕು. ಕೊನೆಗೆ ನೋಡಿದ್ರೆ ಅವನೂ ಆಗಲಿಲ್ಲ, ಅವಳೂ ಆಗಲಿಲ್ಲ. ಆದರೆ ಆಸೆ, ಇಲ್ಲಿ ಸತ್ಯಾಂಶವನ್ನು ಹೇಳ್ತಾ ಇದ್ದಾರೆ ಪುರಂದರದಾಸರು, ಯಾರಿಗೆ ಯಾರೂ ಆಗೋದಿಲ್ಲ, ದೂರ ಹೋಯಿತು ಪ್ರಾಯವೆಲ್ಲ ಅಂತನ್ನುವ ನಿರಾಸೆ ಬೇರೆ ಬರ್ತದೆ. ವಯಸ್ಸಾದಾಗ ಆದಾಗೆ ಆಸೆಗಳು ಹಾಗೆ ಇರುತ್ತವೆ, ಅಥವಾ ಹುಣಸೆ ಮರತ್ರ, ಹುಣಸೆ ಮರ ಹಳೇದಾದಷ್ಟು ಅದ್ರ ಹುಳಿ ಹೆಚ್ಕೊಂಡು ಹೋಗ್ತಾ ಇರ್ತದಂತೆ. ಹಾಗೆ ವಯಸ್ಸಾಗ್ತಾ ಆಗ್ತಾ ಆಸೆಯನ್ನು ತೆರತಕ್ಕಂತ ಆಸೆ ಹೆಚ್ಕೊಂಡು ಹೋಗ್ತಾ ಇರ್ತದೆ. ಅನುಭವಿಸುವ ಶಕ್ತಿ ಮಾತ್ರ ಕಡಿಮೆ ಆಗ್ತಾ ಬರ್ತದೆ. ಎಂಥ ನಿರಾಸೆ ಅದು. ಒಮ್ಮೆ ಒಬ್ಬ ತಂದೆ ಸುಮಾರು 50 ವರ್ಷ 60 ವರ್ಷ ಇರಬಹುದು, ಆತನ ಒಂದು ಭಾವಚಿತ್ರ ಅಲ್ಲಿತ್ತು. ಆ ಭಾವಚಿತ್ರ ಹಳೆಯದಾಗಿತ್ತು, ಅದು ಕರಿ ಬಿಳಿ ಭಾವಚಿತ್ರ, ಬಣ್ಣದ್ದಲ್ಲ, ಹಳೆಯದಾದ್ರಿಂದ ಅಲ್ಲಲ್ಲಿ ಬಿಳಿಸ್ಕೊಂಡಿತ್ತು, ಆಮೇಲೆ ಕೆಲವು ಕೆತ್ತಿ ಹೋಗಿತ್ತು, ಕಿತ್ತು ಹೋಗಿತ್ತು. ಅವರ ಮಗ ಒಬ್ಬ ಕಲಾವಿದ, ಆತ ಧೈರ್ಯ ಮಾಡಿ ಆ ಕಟ್ಟನ್ನು ಬಿಚ್ಚಿ ಆ ಪಟದಲ್ಲಿ ಕಿತ್ತು ಹೋಗಿದ್ದಂತಹ ಭಾಗ ಎಲ್ಲೆಲ್ಲಿ ಬಿಳಿಯಾಗಿದೆಯೋ ಅದಕ್ಕೆಲ್ಲ ಇಂಡಿಯನ್ ಇಂಕ್ ಅದನ್ನು ಉಪಯೋಗಿಸಿ ಸರಿಪಡಿಸಿದ. ಆಮೇಲೆ ಯಾವ ಮೀಸೆ ಅಂತ ಹೇಳ್ತಕ್ಕಂಥದ್ದು, ಹುಬ್ಬು ಅಂತ ಹೇಳ್ತಕ್ಕಂಥದ್ದು ಇದೆಯೋ ಅದನ್ನೆಲ್ಲ ಸ್ವಲ್ಪ ಕರಿ ಬಣ್ಣದಲ್ಲಿ ಸರಿಪಡಿಸಿ ಎದ್ದು ಕಾಣುವಂತೆ ಮಾಡಿದ. ಮತ್ತೆ ಕಟ್ಟು ಹಾಕಿ ಅದೇ ರೀತಿಯಲ್ಲಿ ಇಟ್ಟ. ಅದನ್ನು ಕಂಡಂತಹ ಆ ವಯಸ್ಸಾದ ತಂದೆ ಹೇಳಿದಂತೆ, ಆಹಾ, ಆ ಯೌವನ ಈಗ ಇದ್ರೆ ಯೌವನ ಕಾಲದಲ್ಲಿ ಸರಿಯಾದ ರೀತಿಯಲ್ಲಿ ಬದುಕುವುದಕ್ಕೆ ವಿವೇಕ ಇರೋದಿಲ್ಲ. ವಿವೇಕ ಬರೋ ಹೊತ್ತಿಗೆ ಯೌವನ ಕಳಿಸ್ಕೊಂಡಿರುತ್ತೆ. ಇಂಥ ಒಂದು ದ್ವಿವಿಧ, ಇಂಥ ಒಂದು ಉಭಯ ಸಂಕಟ ಇದರಲ್ಲಿ ನಾವು ಸಿಕ್ಕಾಕೊಂಡು ಬಿಡ್ತೇವೆ. ಇದರಿಂದ ನಾವು ಪಾರಾಗಬೇಕಾದ್ರೆ ಏನು ಮಾಡಬೇಕು? ನಮ್ಮ ಮನಸ್ಸಿನ ಸತ್ಯ ಸಂಗತಿಯನ್ನ ಭಗವಂತನ ಮುಂದೆ ತೋಡಿಕೊಂಡು, ಹೇ ಭಗವಂತ, ನನ್ನ ಮನಸ್ಸು ಈ ರೀತಿಯಲ್ಲಿ ಚಂಚಲವಾಗಿದೆ, ನೀನು ನನ್ನನ್ನು ಉಳಿಸಿಕೊಳ್ಳಬೇಕಯ್ಯ. ಮನವೆಂಬ ಮರ್ಕಟನು, ಮನವೆಂಬ ಮರ್ಕಟನು, ಮನವೆಂಬ ಮರ್ಕಟನು, ತನುವೆಂಬ ವೃಕ್ಷವ ನೀರಿ, ಮನವೆಂಬ ಮರ್ಕಟನು, ತನುವೆಂಬ ವೃಕ್ಷವ ನೀರಿ, ಇಂದ್ರಿಯಂಗಳೆಂಬ ಶಾಖೆ ಶಾಖೆಗೆ ಹಾರಿ, ಇಂದ್ರಿಯಂಗಳೆಂಬ ಶಾಖೆ ಶಾಖೆಗೆ ಹಾರಿ, ವಿಷಯಂಗಳೆಂಬ ಫಲಗಳ ಗೈತಿ, ವಿಷಯಂಗಳೆಂಬ ಫಲ ಮುಖವಾಗಿ ಹೋಗುತ್ತಿದೆ ನೋಡ. ಮನವೆಂಬ ಮರ್ಕಟನ, ಮನವೆಂಬ ಮರ್ಕಟನ, ಮನವೆಂಬ ಮರ್ಕಟನ, ನೆನವೆಂಬ ಪಾಶದಿ ಕಟ್ಟಿ, ಮನವೆಂಬ ಮರ್ಕಟನ, ನೆನವೆಂಬ ಪಾಶದಿ ಕಟ್ಟಿ, ಎನ್ನ ನುಳಿಸಿಕೊಳ್ಳಯ್ಯ, ಎನ್ನ ನುಳಿಸಿಕೊಳ್ಳಯ್ಯ, ಎನ್ನ ನುಳಿಸಿಕೊಳ್ಳಯ್ಯ, ಅಖಂಡೇಶ್ವರ, ಎನ್ನ ನುಳಿಸಿಕೊಳ್ಳಯ್ಯ, ಅಖಂಡೇಶ್ವರ. ಹಾಗೆ ಪ್ರಬಲವಾಗಿರುವಂತಹ ಸಂದರ್ಭದಲ್ಲಿ ಅದಕ್ಕೆ ಒಂದು ವಿಶೇಷವಾದ ಬುದ್ಧಿಶಕ್ತಿ ಬರುತ್ತದೆ, ತನಗೆ ಅನುಕೂಲವಾದ ರೀತಿಯಲ್ಲಿಯೇ ಅದು ಆಲೋಚನೆ ಮಾಡಿಕೊಂಡು ಬಿಡುತ್ತದೆ. ಆದ್ರಿಂದ ಹೇ ಭಗವಂತ, ನನ್ನ ಕಷ್ಟವನ್ನು ನೀನು ಸ್ವಲ್ಪ ಗಮನಿಸುತ್ತಿದ್ರೆ ಆಗುದಿಲ್ಲ, ನೀನೊಬ್ಬನೇ ಸಾಧ್ಯ, ನಿನ್ನೊಬ್ಬನಿಂದಲೇ ಸಾಧ್ಯ ನನ್ನ ಈ ಒಂದು ಬಿಗಡಾಯಿಸಿದಂತಹ ಪರಿಸ್ಥಿತಿಯಿಂದ ಪಾರು ಮಾಡೋದಕ್ಕೆ ಅಂತ ಪ್ರಾರ್ಥನೆ ಮಾಡಿಕೊಳ್ಬೇಕು. ಆದರೆ ಶ್ರೀರಾಮಕೃಷ್ಣರು ಇಲ್ಲಿ ಮುಂದೆ ಇನ್ನೊಂದು ಮಾತನ್ನು ಹೇಳ್ತಾರೆ. ಯಾವುದು ಈ ವಿವೇಚನೆ ಅಂತ ಇರತಕ್ಕಂಥದ್ದನ್ನು ಯಾವ ರೀತಿಯಲ್ಲಿ ಬಲಪಡಿಸಿಕೊಂಡು ಹೋಗಬೇಕು ಅನ್ನೋದನ್ನ ನಾನು, ಅಂದ್ರೆ ಶ್ರೀರಾಮಕೃಷ್ಣ ಹೇಳ್ತಕ್ಕಂಥ ಮಾತು, ನಾನು ಕೆಲವೊಮ್ಮೆ ರಾಜಸಿಕ ಭಾವ ಆರೋಪಿಸಿಕೊಳ್ತಾ ಇದ್ದೆ ವೈರಾಗ್ಯವನ್ನ ಅಭ್ಯಾಸ ಮಾಡಿಕೊಳ್ಳೋದಕ್ಕೋಸ್ಕರ. ಒಮ್ಮೆ ಇಚ್ಛೆ ಬಂತು, ಚಿನ್ನದ ಜರಿ ಹಾಕಿರುವ ಪೋಷಾಕು ಉಡಬೇಕು, ಬೆರಳಿಗೆ ಉಂಗುರ ಹಾಕಿಕೊಳ್ಬೇಕು, ಉದ್ದುದ್ದವಾದ ಕೊಳವೆಯುಳ್ಳ ಗುಡುಗುಡಿಯಿಂದ ತಂಬಾಕು ಸೇದಬೇಕು ಅನ್ನದಾಗಿ ಮಥುರ ಬಾಬು ಎಲ್ಲವನ್ನೂ ತಂದು ಒದಗಿಸಿದ. ಚಿನ್ನದ ಜರಿ ಹಾಕಿರುವ ಪೋಷಾಕು ಉಟ್ಕೊಂಡೆ. ಸ್ವಲ್ಪ ಹೊತ್ತಿನ ಮೇಲೆ ಮನಸ್ಸಿಗೆ ಹೇಳಿದೆ, ಏ ಮನಸ್ಸೇ, ಚಿನ್ನದ ಜರಿಯ ಪೋಷಾಕು ಅಂದ್ರೆ ಇದೆ ಅಂತ ಹೇಳಿ ಬಳಿಕ ಎಲ್ಲವನ್ನು ಬಿಚ್ಚಿ ಒಂದು ಕಡೆ ಬಿಸಾಡಿಬಿಟ್ಟೆ. ಮತ್ತೆ ಅದರ ಮೇಲೆ ಇಚ್ಛೆ ಆಗಲಿಲ್ಲ. ಮತ್ತೆ ನಾನು ಮನಸ್ಸಿಗೆ ಹೇಳಿದೆ, ಮನಸ್ಸೇ, ಇದಕ್ಕೆ ಶಾಲು ಶಾಲು ಅಂತ ಹೆಸರು. ಉದ್ದವಾದ ಕೊಳವೆ ಇರುವ ಗುಡುಗುಡಿಯಿಂದ ತಂಬಾಕು ಸೇದುವುದು ಅಂದ್ರೆ ಹೀಗೆ ಅಂತ ಹೇಳಿದ್ದೆ. ಬಳಿಕ ಎಲ್ಲವನ್ನು ಬಿಸಾಡಿಬಿಟ್ಟೆ. ಮತ್ತೆ ಅದು ಬೇಕು ಅಂತ ನನ್ನ ಮನಸ್ಸು ಕೇಳಲಿಲ್ಲ. ಹಾಗೆ ಅಂತಂದ್ಬಿಟ್ಟಿದ್ದೆ, ಈ ಗುಡುಗುಡಿ ಸೇರುವಂತಹದ್ದು ಒಂದು ಇದೆ ಅಂತ ಈಗ ಹೊಸ್ತಾಗಿ ಕೇಳಿದಾಗಾಯ್ತು. ಈ ದಕ್ಷಿಣ ಭಾರತದಲ್ಲಿ ಅದು ಹೇಗಿರುತ್ತೆ, ನಾನು ಕೂಡ ಹಾಗೆ ವಿವೇಚನೆ ಮಾಡಿ ಎತ್ತು ಬಿಡ್ತೇನೆ ಅಂತ ನೀವೇನಾದ್ರೂ ಹಿಡಿಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದ್ರೆ ಅದೇ ಹಿಡಿಯೋದು ಅಂದ್ರೆ ನಮ್ ಕೆಲಸ, ಉಳಿದು ಅದು ನೋಡ್ಕೊಂಡ್ಬಿಡ್ತದೆ. ಆಮೇಲೆ ಅದು ಬಿಡದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮನಸ್ಸಿಗೆ ಅಷ್ಟು ಶಕ್ತಿ ಇರೋದಿಲ್ಲ. ಆದ್ರಿಂದ ಕುಡಿಗಣ್ಣಿನಿಂದಲೂ ಕೂಡ ನೋಡದೇ ಇರತಕ್ಕಂತಹದ್ದೇ ನಮ್ಮ ಪಾಲಿಗೆ ಕ್ಷೇಮ. ಯಾರಿಗೆ ಅದಾಗಿಯೇ ಅಭ್ಯಾಸ ಸ್ವಲ್ಪ ಮಟ್ಟಿಗೆ ಆಗಿದೆಯೋ ಅವರಾದ್ರೂ ಇದನ್ನ ವಿಚಾರ ಮಾಡಿ ಹೋಗಲಾಡಿಸಿಕೊಳ್ಳುವಂತಹ ಪ್ರಯತ್ನ ಮಾಡಬೇಕು. ಬಾಕಿ ಉಳಿದು ಹೊಸ್ತಾಗಿ ಅದಕ್ಕೆ ಕೈ ಹಾಕೋದಕ್ಕೆ ಹೋಗಬಾರದು. ಆದ್ರೆ ಶ್ರೀರಾಮಕೃಷ್ಣರು ಈ ಬಗೆಯ ವಿವೇಚನೆಯನ್ನು ಹೇಳಿದ್ದು ಯಾರಿಗೆ ಅಂತ ಹೇಳಿದ್ರೆ, ಗೃಹಸ್ಥರಾದರೂ ಕೂಡ ಒಮ್ಮೆ ಈ ಪ್ರಪಂಚಕ್ಕೆ ಕಾಲಿರಿಸಿದವರಾದರೂ ಕೂಡ ಮುಕ್ತನಾಗಬೇಕು ತಾನು ಅಂತ ಹೇಳ್ತಕ್ಕಂತಹ ಕಳಕಳಿ ಸ್ವಲ್ಪ ಮಟ್ಟಿಗೆ ಅವರು ಯಾರಿದೆಯೋ ಅವರಿಗೆ ಮಾತ್ರ ಈ ಮಾತು ಅನ್ವಯ ಆಗ್ತದೆ. ಬಾಕಿ ಉಳಿದವರಿಗೆಲ್ಲರಿಗೂ ಕೂಡ ಶ್ರೀರಾಮಕೃಷ್ಣ ಹೇಳಿದ್ದಾರೆ, ಒಂದು ಮಾತು ಹೇಳಿದ್ದಾರೆ, ಕೋಣನ ಹಾಗೆ ತುಂಬಿಕೊಂಡಿದೆ ಸಂಸ್ಕಾರ, ಅವನಿಂದ ಈ ಕೆಲಸ ಸಾಧ್ಯ ಇಲ್ಲ, ಈ ಆಧ್ಯಾತ್ಮಿಕ ಅನ್ನೋದು ಸಾಧ್ಯ ಇಲ್ಲ, ಅವನಿಗೆ ಇನ್ನೊಂದು 5-6 ಜನ್ಮ ಬೇಕಾಗುತ್ತೆ ಅಂತ ಮಾತನ್ನು ಕೂಡ ನಾವು ಮುಂದೆ ನೋಡ್ಲಿಕ್ಕಿದ್ದೇವೆ. ಈ ಸಂಸ್ಕಾರ ಸಂಸ್ಕಾರ ಅಂತ ಹೇಳ್ತಕ್ಕಂತಹದ್ದು ಬಹಳ ಪ್ರಬಲವಾದದ್ದೇ ಆಗಿದೆ. ಸಾಕಷ್ಟು ಜೀವನದಲ್ಲಿ ಅನುಭವ ಆಗದೇನೆ ಯಾರು ಕೂಡ ಒಂದೇ ಸತ್ತಿಗೆ ಈ ಭೋಗಾಭಿಲಾಷೆಯಿಂದ ಮುಕ್ತರಾಗಿ ಯೋಗಾಭಿಲಾಷೆಯನ್ನು ಹೊಂದೋದಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ರಿಂದ ಸ್ವಲ್ಪ ಮಟ್ಟಿಗಾದರೂ ಯಾರಲ್ಲಿ ಆಗಲೇ ಈ ವೈರಾಗ್ಯ ಭಾವ ಅಂತ ಹೇಳ್ತಕ್ಕಂತಹ ಅದಿದೆಯೋ, ಮುಕ್ತನಾಗಬೇಕು ಅಂತ ಹೇಳ್ತಕ್ಕಂತಹ ಆಸೆ ಇದೆಯೋ, ಮತ್ತು ಈ ಒಂದು ಸಂಸಾರ ಅಂತ ಹೇಳ್ತಕ್ಕಂತಹದ್ದು ದುಃಖಮಯ ಅಂತ ಹೇಳ್ತಕ್ಕಂತಹದ್ದು ಅನುಭವಕ್ಕೆ ಬಂದಿದೆಯೋ, ಅವರು ಮತ್ತೆ ಮತ್ತೆ ಜೀವಕ್ಕೆ ಪಾಠ ಹೇಳಿಕೊಡಬೇಕು. ಸಾಕು ಇದು ಬಿಟ್ಟುಬಿಡು, ಸಾಕು ಇದು ಬಿಟ್ಟುಬಿಡು, ಇದು ಕೊನೆಗೆ ಒಂದು ದಿನ ನಮ್ಮನ್ನ ಬಂಧನಕ್ಕೆ ಗುರಿಪಡಿಸಿ ನಾಚಿಕೆ ಗೇಡಿಗೆ ಗುರಿಪಡಿಸಿ ಬಿಡುತ್ತದೆ, ಯಾರ್ಯಾರನೋ ಬೇಡುವಂತೆ ಮಾಡಿಬಿಡುತ್ತದೆ. ಆದ್ರಿಂದ ಈ ರೀತಿಯಲ್ಲಿ ಸ್ವಲ್ಪ ಮಟ್ಟಿಗಾದರೂ ವಿವೇಚನೆ ಮಾಡಬೇಕು. ನಾನಾಗಲೇ ಹೇಳಿದಾಗೆ ಕೊನೆಯ ಅಸ್ತ್ರ ಯಾವುದು ಅಂತ ಹೇಳಿದ್ರೆ ಭಗವತ್ ಪ್ರಾರ್ಥನೆ ಒಂದೇ. ನಿರಂತರವಾಗಿ ಭಗವಂತನನ್ನು ಪ್ರಾರ್ಥಿಸಬೇಕು. ಯಾವ ಕ್ಷಣದಲ್ಲಿ ನಾನು ಮೋಹದ ಒಳಗೆ ಸಿಕ್ಕಿಬಿಡುತ್ತೇನೋ ಗೊತ್ತಿಲ್ಲ ಹೇ ಪ್ರಭು, ಯಾವ ಕ್ಷಣದಲ್ಲಿ ನಿನ್ನ ಭುವನ ಮೋಹಿನಿ ಮಾಯೆಯೊಳಗೆ ನಾನು ಸಿಕ್ಕಿಬಿಡುತ್ತೇನೋ ಗೊತ್ತಿಲ್ಲ ಪ್ರಭು, ನನ್ನನ್ನ ಮೊದಲಿಂದಲೇ ಕಾಪಾಡಬೇಕು. ಯಾವ ಕ್ಷಣದಲ್ಲೂ ಕೂಡ ಅಪಾಯಕ್ಕೆ ಗುರಿಯಾಗದಂತೆ ನೋಡಿಕೊಳ್ತಕ್ಕಂತಹ ಜವಾಬ್ದಾರಿಯನ್ನು ನಿನಗೆ ನಾನು ಬಿಟ್ಟಿದ್ದೇನೆ ಪ್ರಭು. ನಾನು ಎಚ್ಚರ ತಪ್ಪಿದಂತಹ ಸಂದರ್ಭದಲ್ಲಿ ನಿನ್ನ ಮಾಯೆ ಅಂತ ಹೇಳ್ತಕ್ಕಂತಹದ್ದು ನನ್ನನ್ನ ಮುಳುಗಿಸಿ ಬಿಡಬಹುದು ಹೇ ಪ್ರಭು. ಒಬ್ಬರು ದೊಡ್ಡ ಸಾಧಕರು, ಅಮೆರಿಕದಲ್ಲಿ ಇರತಕ್ಕಂತಹ ಸಾಧಕರು, ಅಲ್ಲಿ ಕೆಲವು ಆಗಾಗ ಪತನ ಹೊಂದಿದಂತಹ ಕೆಲವು ಸಾಧಕರ ವಿಚಾರವಾಗಿ ನೋಡಿ ಒಂದು ಕಾಗದ ಬರೆದ್ರು. ನಾನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ, ಹೇ ಪ್ರಭು, ಹಳ್ಳಕ್ಕೆ ಬೀಳುವ ಮೊದಲೇ ನನ್ನ ಕಾಪಾಡಿಬಿಡು, ಆಮೇಲೆ ಕಾಪಾಡಿದ್ರೆಷ್ಟು ಬಿಟ್ಟರೆಷ್ಟು ಅಂತನ್ನುವ ಮಾತನ್ನ ಅವರು ಬರೆದ್ರು. ಅದನ್ನು ಕೇಳಿದಾಗ ನನಗೆ ಆಶ್ಚರ್ಯವಾಯಿತು. ಎಷ್ಟರ ಮಟ್ಟಿಗೆ ಸಾಧುವಾಗಿರ್ತಕ್ಕಂಥವನು ಅಂದ್ರೆ ಸಾಧಕನಾಗಿರ್ತಕ್ಕಂಥವನು ಅಥವಾ ಸಾಧಕರಾಗಿರ್ತಕ್ಕಂಥವರು ಎಚ್ಚರವಾಗಿರಬೇಕಾಗುತ್ತದೆ. ಶ್ರೀರಾಮಕೃಷ್ಣ ಇನ್ನೂ ಬಹಳಷ್ಟು ಎಚ್ಚರವನ್ನು ಕೊಡತಕ್ಕಂತಹದ್ದು ಬಾಕಿ ಇದೆ, ಅದೆಲ್ಲ ಮುಂದೆ ಬರ್ತದೆ, ಈಗಲೇ ಹೇಳಬೇಕಾಗಿಲ್ಲ. ಇನ್ನೇನು ಮುಚ್ಚಂಡೆಯಾಗುವುದರಲ್ಲಿದೆ. ಕೊಠಡಿಯ ಆಗ್ನೇಯ ವರಾಂಡದಲ್ಲಿ ಬಾಗಿಲ ಹತ್ತಿರ ಪರಮಹಂಸರು ಮಾಸ್ಟರೊಡನೆ ಏಕಾಂತದಲ್ಲಿ ಮಾತನಾಡ್ತಾ ಇದ್ದಾರೆ. ಶ್ರೀರಾಮಕೃಷ್ಣ ಮಾಸ್ಟರ್ಗೆ ಹೇಳ್ತಾ ಇದ್ದಾರೆ, ಯೋಗಿಗಳ ಮನಸ್ಸು ಸರ್ವದಾ ಭಗವಂತನ ಅಡಿದಾವರುಗಳಲ್ಲಿ ನೆಲೆಸಿರುತ್ತದೆ. ಯೋಗಿಗಳ ಮನಸ್ಸು ಸರ್ವದಾ ಭಗವಂತನ ಅಡಿದಾವರುಗಳಲ್ಲಿ ನೆಲೆಸಿರುತ್ತದೆ, ಸರ್ವದಾ ಆತ್ಮಸ್ಥವಾಗಿರುತ್ತದೆ. ಮುಖ ನೋಡಿದರೆ ಗೊತ್ತಾಗಿ ಬಿಡುತ್ತದೆ, ಕಣ್ಣೇನೋ ತೆರೆದಿರುತ್ತದೆ, ದೃಷ್ಟಿ ಮಾತ್ರ ಬಹಿರ್ಜಗತ್ತಿನ ಕಡೆಗೆ ಇರುವುದೇ ಇಲ್ಲ. ಹಕ್ಕಿ ಕಾವಿಗೆ ಕುಳಿತಿರುವಾಗ ಅದರ ಇಡೀ ಮನಸ್ಸು ಮೊಟ್ಟೆಯ ಮೇಲೆ ನೆಲೆಸಿ ಅದರ ಕಣ್ಣು ಮಾತ್ರ ಸುಮ್ಮನೆ ಮೇಲಕ್ಕೆ ನೋಡುತ್ತಿರುವ ಹಾಗೆ ಕಾಣಿಸುತ್ತದೆ ಅಂತನ್ನುವ ಒಂದು ಉದಾಹರಣೆಯನ್ನು ಕೊಟ್ಟು ಯೋಗಿಯ ಮನಸ್ಸು ಯಾವ ರೀತಿಯಲ್ಲಿ ಇರುತ್ತದೆ ಅನ್ನೋದನ್ನ ಒಂದು ಲಕ್ಷಣವನ್ನ ಇಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಯೋಗಿಗಳ ಮನಸ್ಸು ಸರ್ವದಾ ಭಗವಂತನ ಅಡಿದಾವರಿಗಳಲ್ಲಿ ನೆಲೆಸಿರುತ್ತದೆ ಎನ್ನುವ ಶ್ರೀರಾಮಕೃಷ್ಣರ ಮಾತು ಅದನ್ನ ಕೆಳಗಡೆ ಗೆರೆ ಕೆಂಪು ಗೆರೆ ಹಾಕಿಕೊಂಡು ನಮ್ಮ ಮನಸ್ಸಲ್ಲಿ ಇಟ್ಕೊಂಡಿರಬೇಕು. ಸದಾ ಸರ್ವದಾ ಅನ್ನುವ ಶಬ್ದವನ್ನು ಉಪಯೋಗಿಸಿದ್ದಾರೆ ಅಂದ್ರೆ 24 ಗಂಟೆ ಅಂತ ಅರ್ಥ. 24 ಗಂಟೆಗಳಲ್ಲಿ 23 ಗಂಟೆ ಮಾತ್ರವೇ ಭಗವಂತನ ಪಾದಪದ್ಮಗಳಲ್ಲಿ ಮನಸ್ಸನ್ನಿಟ್ಟು 1 ಗಂಟೆ ಇಕ್ಕಡೆಗೆ ಅಲದಾಡೋದಕ್ಕೆ ಬಿಟ್ಟಾಗ ಅಲ್ಲೇ ಇದೆ ಮಾಯಿ ಚಕ್ಕದ್ದು ಹಿಡಿದಾಯ್ತು. ಆಮೇಲೆ 24 ಗಂಟೆಯು ಅದರ ಅಧೀನದಲ್ಲಿ ನಾವು ಇರುವಂತೆ ಆಗಿಬಿಡುತ್ತದೆ ವ್ಯವಸ್ಥೆ. ಯಾವುದೋ ಒಂದು ಗಂಟೆ ಕಾಲದಲ್ಲಿ ಆ ಮದುವೆ ನಾನು ಮದುವೆಯನ್ನು ತಿರಸ್ಕಾರ ಮಾಡ್ತಾ ಇಲ್ಲ, ಸುಮ್ಮನೆ ಒಂದು ಉದಾಹರಣೆ ಕೊಡೋದಕ್ಕೆ ಮಾತ್ರ ಹೇಳ್ತಾ ಇದ್ದೇನೆ. ಆ ಮಾಲೆ ಹಾಕಿದ್ದೇ ಹಾಕಿದ್ದು ಕೇವಲ 1 ಗಂಟೆಯೇ ಮದುವೆಯ ಅವಧಿಯಲ್ಲಿ ಮಾಲೆ ಹಾಕಿದ್ದೇ ಹಾಕಿದ್ದು. ಆಮೇಲೆ ಕಥೆಗಳು ಪ್ರಾರಂಭ, ಎರಡು ಕಡೆಯಿಂದಲೂ ಬರ್ತಾ ಇರ್ತದೆ ಇಲ್ಲಿಗೆ. ಅವರಿಗೆ ನಾನು ಹೇಳಿದ್ದುಂಟು, ಮಾಲೆ ಹಾಕಬೇಕಾದ್ರೆ ಮೊದಲೇ ನಮ್ಮ ಒಪ್ಪಿಗೆ ಕೇಳ್ಕೊಂಡು ಹೋಗಿ ಆ ಕೆಲಸ ಮಾಡ. ಸಾಮಾನ್ಯ ತಮಾಷೆ ಮಾಡಿದ ವಿನಃ ವಿವಾಹದ ವಿಷಯದಲ್ಲಿ ಖಂಡಿತವಾಗಿಯೂ ಕೂಡ ನಾನು ನಿಂದನೆಯ ಮಾತನ್ನ ಆಡುವುದಿಲ್ಲ. ಈ ನಡುವೆ ನಾನು ಒಂದು ಮಾತನ್ನು ಹೇಳ್ತಾ ಇದ್ದೇನೆ, ಕೆಲವು ಯುವಕರ ಅಂದ್ರೆ ಮದುವೆ ಆಗದೇ ಇರುವಂತಹ ಯುವಕರ, ಕೆಲವು ಮದುವೆ ಆಗದೇ ಇರುವಂತಹ ಯುವತಿಯರ ರೀತಿ ನೀತಿಗಳನ್ನು ಕಂಡು ಒಂದು ಹೊಸ ಮಾತನ್ನು ಶುರು ಮಾಡಿದ್ದೇನೆ, ಇವರಿಗೆ ಮದುವೆ ಆಗೋದೇ ಒಳ್ಳೆಯದು ಅಂತ. ಹೇ ಭಗವಂತ, ಹೇಳಾದರೂ ಮಾಡಿ ಇವರಿಗೆ ಒಂದು ಮದುವೆ ಮಾಡಿಸಿಬಿಡು ಅಂತ ಕೂಡ ನಾನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡದ್ದುಂಟು. ಇವರು ಹಣ್ಣುಗಾಯಿ ನೀರ್ಗಾಯಿ ಆಗದೇನೇನೆ ಅವರಿಗೆ ಗೊತ್ತೇ ಆಗೋದಿಲ್ಲ. ವೈವಾಹಿಕ ಜೀವನ ಅಂತ ಇರತಕ್ಕಂತಹದ್ದು ಒಂದು ಮಹಾ ಸಂಸ್ಥೆ, ಅದೊಂದು ದೊಡ್ಡ ವಿದ್ಯಾಭ್ಯಾಸ. ಅಲ್ಲಿ ಜೀವಕ್ಕೆ ಪಾಠ ಇದೆ, ಜೀವ ಹಣ್ಣಾಗುತ್ತದೆ. ಸುಖ ದುಃಖಗಳ ಅನುಭವ ಸಾಕಷ್ಟು ಜೀವಿಗೆ ಆಗದೇ ಇದ್ರೆ ಅವನು ಮುಂದುವರಿಯೋದಕ್ಕಾಗೋದಿಲ್ಲ. ಎಲ್ಲ ಬಗೆಯ ಮಾನಸಿಕ ಗಂಡಗಳು, ಮೆಂಟಲ್ ಕಾಂಪ್ಲೆಕ್ಸಿಟೀಸ್, ಅವುಗಳೆಲ್ಲ ಉಂಟಾಗ್ಬಿಡುತ್ತವೆ. ನೇರವಾಗಿ ಹೋಗೋದೇ ಇಲ್ಲ ಅವರ ಮಾತುಕತೆಗಳೆಲ್ಲ, ವಿಚಿತ್ರವಾದ ರೀತಿಯಲ್ಲೇ ಹೋಗೋದಕ್ಕೆ ಪ್ರಾರಂಭ ಆಗ್ತದೆ. ಆದ್ರಿಂದ ಸಾಧು ಸಾವಧಾನ್, ಎಚ್ಚರ. ಇಲ್ಲಿ ಈ ಮಾತನ್ನು ನಾವು ತೆಗೆದುಕೊಂಡಾಗ ಮಾತ್ರವೇ ವಿವಾಹವಾಗದೇ ಇರತಕ್ಕಂಥವರು, ಮುಖ್ಯವಾಗಿ ವಿವಾಹವಾದವರು ಕೂಡ ಸಾಮಾನ್ಯವಾಗಿ ಭಗವಂತನಿಂದ ರಕ್ಷಿಸಲ್ಪಡೋದಕ್ಕೆ ಸಾಧ್ಯವಾಗ್ತದೆ. ಯಾವಾಗ? ಭಗವಂತನ ಅಡಿದಾವರಿಗಳಲ್ಲಿ ನಮ್ಮ ಮನಸ್ಸನ್ನ ಇಟ್ಟಿರಬೇಕು ಸರ್ವದಾ. ಪಾರಾಯಣದ ಮೂಲಕ, ನಾಮ ಜಪದ ಮೂಲಕ, ಭಜನೆಯ ಮೂಲಕ, ವಚನ ವೇದವನ್ನು ಓದುತ್ತಾ ಇರುವುದರ ಮೂಲಕ, ಭಗವದ್ಗೀತೆಯನ್ನು ಅಧ್ಯಯನ ಮಾಡ್ತಾ ಇರುವುದರ ಮೂಲಕ, ಭಗವಂತನ ಗುಣಗಾನ ಭಗವಂತನ ಕುರಿತಾಗಿಯೇ ಮಾತನಾಡುವುದರ ಮೂಲಕ ಮತ್ತು ನಿಮ್ಮ ದೈನಂದಿನದ ಕಾರ್ಯಕಲಾಪಗಳನ್ನ, ಆಫೀಸ್ ವರ್ಕ್, ಫ್ಯಾಕ್ಟರಿ ವರ್ಕ್, ಇವುಗಳನ್ನೆಲ್ಲ ಭಗವಂತನ ಪೂಜೆಯಾಗಿ ಮಾಡ್ತಾ ಇದ್ದೇನೆ, ಭಗವಂತನ ಪೂಜೆಯಾಗಿ ಮಾಡ್ತಾ ಇದ್ದೇನೆ, ಇದನ್ನು ನಾನು ಸ್ವಾರ್ಥಕ್ಕಾಗಿ ಮಾಡ್ತಾ ಇಲ್ಲ ಅಂತನ್ನುವ ಈ ಭಾವದಿಂದ ಮಾಡುವುದರ ಮೂಲಕ ಈ ಒಂದು ಹುಚ್ಚು ಮನಸ್ಸನ್ನ ಭಗವಂತನ ಅಡಿದಾವರಗಳಲ್ಲೇ ಇಡುವಂತೆ ಉಪಾಯವನ್ನ ಕಂಡುಕೊಳ್ಳಬೇಕು. ಯಾವಾಗ ಯೋಗಿಗಳ ಮನಸ್ಸು ಸದಾ ಭಗವಂತನ ಅಡಿದಾವರಿಗಳಲ್ಲಿ ನೆಲೆಸಿರುತ್ತವೆ ಅಂತ ಹೇಳಿದ್ರು ಶ್ರೀರಾಮಕೃಷ್ಣರು, ಆಗಿರುವಾಗ ನಾವು ನಮ್ಮ ಮನಸ್ಸನ್ನ ಎತ್ತೆತ್ತೋ ಎಲ್ಲೆಲ್ಲೋ ಓಡಾಡಿಸ್ತಾ ಇದ್ದೇವಲ್ಲ, ಏನೇನು ತಪ್ಪುಗಳನ್ನೆಲ್ಲ ಮಾಡ್ತಾ ಇದ್ದೇವೆ ನಾವು, ಹಾಗೆ ಭಗವಂತನಿಂದ ಇತ್ತು ಕಡೆ ಬಂದಂತಹ ಮನಸ್ಸು ಎಷ್ಟೊಂದು ಅಪರಾಧಗಳಿಗೆ ಗುರಿಯಾಗಿ ಅಶುಚಿಯಾಗುತ್ತದಲ್ಲ ಅಂತನ್ನುವ ದಿಗಿಲು ನಮ್ಮಲ್ಲಿ ಉಂಟಾಗಬೇಕು, ಬೆಚ್ಚಲವಾಗಿರಬೇಕು. ಉದಾಹರಣೆ ಕೊಡ್ತಾರೆ, ಕೋಳಿ ಮೊಟ್ಟೆ ಇಡುತ್ತದೆ, ಮೊಟ್ಟೆಗೆ ಕಾವು ಕೊಡ್ತದೆ. ಕಾವು ಕೊಡೋದಂದ್ರೆ ತನ್ನ ಹೊಟ್ಟೆಯನ್ನ ಆ ಮೊಟ್ಟೆಯ ಮೇಲೆ ಇಟ್ಕೊಂಡು ಕುಳಿತಿರ್ತದೆ. ಹತ್ತು ಕಡೆ ಇತ್ತು ಕಡೆ ನೋಡಿದಂತೆ ಕಂಡು ಬರ್ತದೆ, ಕಣ್ಣು ತೆರೆಕೊಂಡಿರ್ತದೆ. ಶ್ರೀರಾಮಕೃಷ್ಣ ಅದನ್ನ ಎಲ್ಲಿ ನೋಡ್ಕೊಂಡ್ರು, ಹೇಗೆ ನೋಡ್ಕೊಂಡ್ರು? ನಿಮ್ಮಲ್ಲಿ ಒಬ್ಬರಾದ್ರೂ ಅದನ್ನ ನೋಡಿದ್ರ? ನಾನೇನೋ ನೋಡಿದ್ದೆ ಹಳ್ಳಿಗಳಲ್ಲಿ, ಅದನ್ನೆಲ್ಲ ನೋಡಿದ್ದೆ ನಾನು. ಈ ಕುತ್ಕೊಂಡಿರ್ತದೆ, ಕಣ್ಣು ತೆರೆಕೊಂಡಿರ್ತದೆ. ಅದು ತೆರೆಕೊಂಡಿದೆ ಅಂತ ನಾವು ತಿಳ್ಕೊಳ್ತೀವಿ ಅದು ನೋಡ್ತಾ ಇದೆ ಅಂತ. ಆದ್ರೆ ಅದು ಯಾವಾಗನ್ನೂ ನೋಡೇ ಇರುವುದಿಲ್ಲ. ಯಾಕೆ? ಅದರ ಪೂರ್ತಿ ಮನಸ್ಸು ಆ ಮೊಟ್ಟೆಯ ಮೇಲೆ ಇರುತ್ತದೆ. ನನ್ನ ಮೊಟ್ಟೆ ಅದು ನಾಳೆ ಬೆಳೆದು ಒಳೆದು ನನ್ನಂತೆ ಇರುವಂತಹ ಕೋಳಿಗಳು ಹೊರಗೆ ಬರುತ್ತವೆ, ಅವುಗಳೊಂದಿಗೆ ನಾನು ಆಟ ಆಡ್ಕೊಂಡಿರಬಹುದು, ನನ್ನ ಮಕ್ಕಳು ಹೊರಗೆ ಬರುತ್ತವೆ ಅಂತನ್ನುವ ಈ ಎಲ್ಲ ಮನಸ್ಸು ಕೇಂದ್ರೀಕರಿಸಿ ಅಲ್ಲಿ ಇರುತ್ತದೆ. ಹಾಗೇನೇನೆ ನಮ್ಮ ಎದೆಯ ಒಳಗೆ ಈ ಭಗವಂತ ಇದ್ದಾನೆ, ನಮ್ಮ ಎದೆಯ ಒಳಗೆಯೇ ಇದ್ದಾನೆ, ಹೃನ್ಮಂದಿರದಲ್ಲಿ ಇದ್ದಾನೆ. ಅಯ್ಯೋ ಇಲ್ಲೇ ಇದ್ದು ಕೂಡ ಅವನನ್ನು ನಾನು ಕಾಣಲಿಲ್ವಲ್ಲ, ಅವನನ್ನು ನೋಡಬೇಕು, ಅವನೊಡನೆ ಮಾತನಾಡಬೇಕು, ಅವನನ್ನು ಕೇಳಬೇಕು, ನನ್ನ ಏನೇನು ಸಮಸ್ಯೆಗಳೆಲ್ಲ ಇದೆಯೋ ಅವನನ್ನೇ ಕೇಳಬೇಕು, ಅವನ ಆನಂದ ಸ್ವರೂಪಿ ಅಂತ ಹೇಳ್ತಾ ಇದ್ದಾರೆ. ಆ ಆನಂದ ನನಗೆ ಕಿಂಚಿತ್ತು ಆಗ್ತಾ ಇಲ್ಲವಲ್ಲ, ನಾನು ಆ ಆನಂದವನ್ನು ಅನುಭವಿಸಬೇಕು, ಆನಂದ ಸ್ವರೂಪಿ ಆದವನ ಜೊತೆಯಲ್ಲಿ ಇದ್ದುಕೊಂಡು ನಾನು ನಿರಾನಂದ ಭರಿತನಾಗಿದ್ದೇನಲ್ಲ ಅಂತನ್ನುವ ಈ ಒಂದು ಭಾವನೆಯಿಂದ ನಾವು ಮನಸ್ಸನ್ನು ಯಾವಾಗ ಒಳಗಡೆ ಕೊಡ್ತೇವೋ ಹೊರಗಡೆ ಅವ್ರ ಜೊತೆಲೂ ಮಾತನಾಡ್ತೇವೆ, ಇವ್ರ ಜೊತೆಲೂ ಮಾತನಾಡ್ತೇವೆ, ಓಡಾಟ ಓಡ್ತೇವೆ ಓಡ್ತೇವೆ ನಡೀತೇವೆ, ಎಲ್ಲರ ಜೊತೆಲೂ ಮಾತನಾಡ್ತೇವೆ, ಆದ್ರೆ ಮನಸ್ಸು ಮಾತ್ರ ಒಳಗಡೆ ಇರ್ತವೆ. ಈ ರೀತಿಯಲ್ಲಿ ಇರಬೇಕು ಅಂತನ್ನುವ ಒಂದು ಉದಾಹರಣೆಯನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಹೊರಗಡೆ ವ್ಯವಹಾರತೆ ಇರೋದಕ್ಕೆ ಸಾಧ್ಯ ಉಂಟೇನು? ಗೃಹಸ್ಥರು ಗೃಹಸ್ಥರೇನು ಸನ್ಯಾಸಿಗಳು ಕೂಡ ಮಠವನ್ನು ಕಟ್ಟಿಕೊಂಡು ಹೊರಗಡೆ ವಿವಿಧವಾಗಿ ಒಡನಾಡಬೇಕಾಗುತ್ತದೆ. ಆದರೆ ಪ್ರತಿಯೊಬ್ಬರು ನೋಡಿದಾಗಲೂ ಕೂಡ ನನ್ನ ವೈಯಕ್ತಿಕ ವಿಚಾರ ಹೇಳೋದಾದ್ರೆ ನನಗೆ ಅವರು ಪಡ್ತಕ್ಕಂತ ಕಷ್ಟವನ್ನು ಕಂಡು ಅನಿಸ್ತದೆ, ಹೇ ಭಗವಂತ ಹೇಗೆ ಕಾಪಾಡಿಬಿಟ್ಟೆ ನನ್ನನ್ನು, ನಿನ್ನ ಕೃಪೆಯಿಂದ, ನಿನ್ನ ಕೃಪೆ ಇಲ್ಲದೆ ಹೋಗಿದ್ರೆ ನಾನು ಇಲ್ಲಿಗೆ ಬರೋಕ್ಕೆ ಸಾಧ್ಯ ಆಗ್ತಾ ಇದ್ದೆ, ಅವರೆಲ್ಲರ ಜೊತೆಲಿ ಸೇರಿಕೊಂಡು ನಾನು ಕೂಡ ಇದೇ ತರ ಉಪನ್ಯಾಸ ಕೇಳಕ್ಕೆ ಬರಬೇಕಾಗಿತ್ತು. ಇಂಥ ಕಷ್ಟಕ್ಕೆ ನಾವು ಸಿಕ್ಕಾಕೊಳ್ಬೇಕಾಗ್ತದೆ. ಮನಸ್ಸನ್ನ ಭಗವಂತನಲ್ಲಿ ಇಟ್ಟು ಲೌಕಿಕ ಕಾರ್ಯಗಳಲ್ಲಿ ಎಷ್ಟು ಉಚಿತವೋ ಅಷ್ಟು, ಎಷ್ಟು ಸಾಧ್ಯವೋ ಅಷ್ಟು ಮಾಡ್ಕೊಂಡು ಬರಬೇಕು. ಶ್ರೀರಾಮಕೃಷ್ಣ ಹಿಂದೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ, ಹೇಗೆ ಗರ್ಭಿಣಿಗೆ ಅತ್ತೆ ಕೆಲಸವನ್ನು ಕಡಿಮೆ ಮಾಡಿಕೊಡ್ತಾಳೋ ಅದೇ ರೀತಿಯಲ್ಲಿ ಭಕ್ತನಾದವನಿಗೆ ಭಗವಂತ ಕೆಲಸ ಕಾರ್ಯಗಳನ್ನ ಕಡಿಮೆ ಮಾಡಿಕೊಡ್ತಾನೆ. ಎಷ್ಟೋ ಜನರಿಗೆ ಕೆಲಸ ಕಾರ್ಯಗಳನ್ನ ಕಡಿಮೆ ಮಾಡಿಕೊಡ್ತಾನೆ, ಅವರು ಇನ್ನೆಷ್ಟು ಕೆಲಸಗಳನ್ನು ಹಚ್ಚಿಕೊಳ್ತಾರೆ. ಅವ್ರ ಮನೆಗೆ ಹೋಗೋದು, ಇವ್ರ ಮನೆಗೆ ಹೋಗೋದು, ಏನ್ ಸಮಾಚಾರ ಅಂತ ಕೇಳೋದು, ಅವರಿಗೆಲ್ಲ ಬುದ್ಧಿ ಹೇಳೋದು, ತನ್ನ ಸ್ಮರಣೆ ಮಾಡಲಿ, ಪೂರ್ತಿ ಮನಸ್ಸಿನಿಂದ ಸ್ಮರಣೆ ಮಾಡಲಿ. ಅವನಿಗೆ ಆಸೆ, ಅವನಿಗೂ ಕೂಡ ಆಸೆ, ನನ್ನನ್ನು ಕೇಳೋರೇ ಇಲ್ವಲ್ಲ ಈ ಜಗತ್ತಿನಲ್ಲಿ ಅಂತ. ಅವನನ್ನು ನಾವು 24 ಗಂಟೆ ನಿರಂತರವಾಗಿ ಕೊಂಡಾಡ್ತಾ ಇತ್ತು ಅಂತ ಹೇಳಿದ್ರೆ ಅವನೆಷ್ಟು ಆನಂದವನ್ನು ಅನುಭವಿಸ್ತಾನೆ ಆ ಮಾತೆಲ್ಲ ಇಲ್ಲಿ ಗೊತ್ತಾಗ್ತದೆ. ಆ ರೀತಿಯಲ್ಲಿ ನಮ್ಮ ಮನಸ್ಸನ್ನು ಭಗವಂತನಲ್ಲಿ ಇಡಬೇಕು, ಕೆಲಸ ಕಾರ್ಯಗಳನ್ನು ಮಾಡಬೇಕು, ಅದು ಭಗವದ್ ಅರ್ಪಿತ ಬುದ್ಧಿಯಿಂದ ಮಾಡಬೇಕು. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ. ಯಜ್ಞಾರ್ಥಾತ್ ಕರ್ಮಣ, ಕರ್ಮ ಮಾಡಬೇಕು ಅಂತ ಯಜ್ಞ ದೃಷ್ಟಿಯಿಂದ ಕರ್ಮ. ಯಜ್ಞೋ ವೈ ವಿಷ್ಣು, ಪರಮಾತ್ಮನ ಪ್ರೀತ್ಯರ್ಥವಾಗಿ ಕರ್ಮ ಇರಬೇಕೇ ವಿನಃ ನಮ್ಮ ಅಹಂಕಾರವನ್ನು ಮೆರೆದಾಡೋದಕ್ಕೋಸ್ಕರ ಕರ್ಮ ಇರಬಾರದು. ನೋಡಿದ್ರೋ ಎಷ್ಟು ಮಾಡಿಬಿಟ್ಟೆ, ಏನ್ ಮಾಡಿಬಿಟ್ಟೆ, ಅದೆಲ್ಲ ನಾನೇ ಮಾಡಿದ್ದು. ಇನ್ನು ಕೆಲವರು ಸ್ವತಃ ಏನು ಮಾಡಿರಲ್ಲ, ಅವರ ಅಪ್ಪ ಅಮ್ಮಂದ್ರೆ ಮಾಡಿರ್ತಾರಲ್ಲಿ, ಇವರು ಎಲ್ಲರನ್ನು ಕರ್ಕೊಂಡು ಹೋಗಿ ನೋಡಿ ನಮ್ಮ ಅಪ್ಪ ಅಲ್ಲ, ಅಷ್ಟರ ಮಟ್ಟಿಗಾದ ತಮ್ಮ ಅಹಂಕಾರವನ್ನಲ್ಲಿ ಮೆರೆದಾಡಿಕೊಳ್ತಾರೆ. ಈ ರೀತಿಯ ಕೆಲಸ ಕಾರ್ಯ ಬಂಧನಕ್ಕೆ ನಮ್ಮನ್ನು ಗುರಿ ಮಾಡುತ್ತದೆ. ಆದ್ರಿಂದ ಎಲ್ಲವನ್ನು ಕೂಡ ಭಗವಂತನ ಪ್ರೀತ್ಯರ್ಥವಾಗಿ, ತಾನೇ ತಾನಾಗಿ ಬಂದಂತಹ ಕರ್ಮವನ್ನು ಭಗವಂತನ ಪ್ರೀತ್ಯರ್ಥವಾಗಿ ಮಾಡಿ ಉಳಿದ ಸಮಯವನ್ನು ಭಗವಂತನಲ್ಲಿ ಹೆಚ್ಚಾಗಿ ಕೊಡಬೇಕು. ಈ ರೀತಿಯಲ್ಲಿ 24 ಗಂಟೆ ಕೂಡ ಅಂದ್ರೆ ಸರ್ವದಾ ಭಗವಂತನ ಪಾದ ಪದ್ಮಗಳಲ್ಲಿ ನಮ್ಮ ಮನಸ್ಸು ನಿಲ್ಲುವಂತೆ ಮಾಡಿಕೊಳ್ಬೇಕು. ನೀವೆಲ್ಲ ಮಹಾಭಾಗ್ಯವಂತರು ಅಂತ ಹೇಳಬೇಕು. ಇಂತಹ ಒಂದು ಆಶ್ರಮ ಇಲ್ಲಿ ಸೃಷ್ಟಿಯಾಗಿದೆ ನಿಮಗೋಸ್ಕರ. ವಾರವಿಡೀ ಆಶ್ರಮದ ಯೋಚನೆ ಮಾಡ್ತಾ ಇರ್ತೀರಿ, ಶನಿವಾರ ಬಂದು ಬಿಡ್ತೀರಿ. ಆಶ್ರಮದಲ್ಲಿ ಇದ್ಕೊಂಡು ಮನೆ ಯೋಚನೆ ಮಾಡೋದಕ್ಕಿಂತ ಮನೇಲಿ ಇದ್ಕೊಂಡು ಆಶ್ರಮ ಯೋಚನೆ ಮಾಡೋದು ಬಹಳ ಒಳ್ಳೇದು. ಈ ರೀತಿಯಲ್ಲಿ ನೀವೆಲ್ಲ ಮಹಾಭಾಗ್ಯವಂತರು ಅಂತ ನನಗೆ ಕೋಸಕ್ತಿ ಅನಿಸುತ್ತದೆ. ಸಾಕು, ಇಷ್ಟು ಮಟ್ಟಿಗೆ ಇದ್ದು ಬಿಟ್ರೆ ಭಗವಂತ ನಿಮ್ಮನ್ನ ಮೇಲೆ ಎತ್ತೋದಕ್ಕೆ ಬೇಕಾದಷ್ಟು ಆಯ್ತು. ಶ್ರೀರಾಮಕೃಷ್ಣ ಯಾವ ರೀತಿಯಲ್ಲಿ ಹೇಳ್ತಾ ಇದ್ದಾರೋ ಆ ರೀತಿಯಲ್ಲಿ ನೀವೆಲ್ಲ ಇದ್ದೀರಿ. ನಿಮ್ಮ ಮನಸ್ಸೆಲ್ಲ ಇತ್ತ ಕಡೆ ಇದೆ. ಹೇಗೆ ಆ ಕೋಳಿಗೆ ಮೊಟ್ಟೆ ಕಡೆ ತನ್ನ ಮನಸ್ಸಿತ್ತೋ ಅದೇ ರೀತಿಯಲ್ಲಿ ನಿಮ್ಮ ಮನಸ್ಸೆಲ್ಲ ಈ ರೀತಿ ಸದ್ವಿಚಾರಗಳ ಕಡೆಗೆ ಇದೆ. ಆದ್ರಿಂದ ಎಷ್ಟೋ ಭರವಸೆಯಿಂದ ನೀವೆಲ್ಲ ಮುಂದುವರಿಯಬಹುದಾಗಿದೆ. ಶ್ರೀರಾಮಕೃಷ್ಣರು ಆ ಕೋಳಿಯ ಉದಾಹರಣೆ ಕೊಟ್ಟುಬಿಟ್ಟದೆ ಅಲ್ಲಿಗೆ ನಿಲ್ಲೋದಿಲ್ಲ. ಅವರು ಹೇಳ್ತಾರೆ, ಒಳ್ಳೇದು, ಆ ಹಕ್ಕಿ ಕಾವಿ ಕುಡ್ತಿರುವ ಒಂದು ಚಿತ್ರ ತಂದು ಕೊಡ್ತೀಯಾ? ಅವ್ರಿಗೆ ಬೇಕಂತೆ, ಅವ್ರ ಗೋಡೆನಲ್ಲಿ ಇಟ್ಕೊಳ್ಬೇಕಂತೆ ಅದನ್ನ. ಅದನ್ನ ನೋಡ್ತಾ ಇರ್ಬೇಕು. ಆಹಾ ಆಹಾ, ಸಂತೋಷ ಪಡ್ತಾರ ಅವರು ಕೂಡ. ಹಾಗಿರ್ಬೇಕು, ಹಾಗೆ ಬಂದವರಿಗೆಲ್ಲ ತೋರಿಸೋದಕ್ಕೆ ಅಲ್ಲಿ ನೋಡಿ ಹಾಗಿರ್ಬೇಕು. ಗೊತ್ತಾಯ್ತಾ? ಯಾಕೆಂತ ಹೇಳಿದ್ರೆ, ಮಕ್ಕಳಂತಹ ಜನ ಬರ್ತಾರೆ, ಹೇಗೆ ಭಗವಂತನ ಹೇಗೆ ಸ್ಮರಣೆ ಮಾಡುದು, ನಮ್ಮ ಮನಸ್ಸು ನಿಲ್ಲೋದಿಲ್ವಲ್ಲ, ಏನ್ ಮಾಡುದು ಅಂತ ಹೇಳ್ತಾ ಇರ್ತಾರೆ ನೋಡಿ ಅಲ್ಲಿ. ಅದೇ ತರ ಅದಕ್ಕೋಸ್ಕರ ಹೇಳ್ತಾರೆ, ನನಗೊಂದು ಅಂತಹದ್ದೊಂದು ಚಿತ್ರ ತಂದು ಕೊಡ್ತೀಯಾ ಮಾಸ್ಟರ್? ಮಾಸ್ಟರ್ ಎಲ್ಲಿಗೆ ಹೋಗಲಿ, ಹೇಳ್ತಾ ನೋಡು. ಆಗ್ಲಿ, ಪ್ರಯತ್ನ ಮಾಡಿ ನೋಡ್ತೇನೆ. ಸಾಯಂಕಾಲವಾಗಿದೆ, ಕಾಳಿ ದೇವಾಲಯದಲ್ಲಿ, ರಾಘಾಗಾತ ದೇವಾಲಯದಲ್ಲಿ, ಉಳಿದ ಕೊಠಡಿಗಳಲ್ಲಿ ಕೂಡ ದೀಪ ಹಚ್ಚಿದ್ದಾರೆ. ಪರಮಹಂಸರು ತಮ್ಮ ಚಿಕ್ಕ ಮಂಚದ ಮೇಲೆ ಕುಳಿತು ಜಗನ್ಮಾತೆ ಧ್ಯಾನ ಮಾಡ್ತಾ ಇದ್ದಾರೆ. ಈಗ ಭಗವಂತನ ನಾಮಗಳನ್ನು ಹೇಳ್ತಾ ಇದ್ದಾರೆ. ಕೊಠಡಿಗೆ ಧೂಪ ಹಾಕಿ ದೀಪ ಹಚ್ಚಲಾಗಿತ್ತು. ಸ್ವಲ್ಪ ಹೊತ್ತಿನಲ್ಲೇ ಶಂಖ, ಜಾಗಟೆ, ಗಂಟೆಗಳ ಶಬ್ದ ಕೇಳಿ ಬರಲಾರಂಭಿಸಿತು. ಕಾಳಿ ದೇವಾಲಯದಲ್ಲಿ ಮಂಗಳಾರತಿ ನಡೆಯುತ್ತಿದೆ. ಚಂದ್ರನ ಬೆಳಕು ನಾಲ್ಕು ಕಡೆ ಹಬ್ಬಿದೆ. ಪರಮಹಂಸರು ಮತ್ತೆ ಈಗ ಮಾಸ್ಟರೊಡನೆ ಮಾತನಾಡ್ತಾ ಇದ್ದಾರೆ ಅಂತನ್ನುವ ಈ ಒಂದು ಪಾರ ನಾನೀಗ ಓದಿ ಹೇಳಿದೆ ನಿಮಗೆ. ನಮಗೂ ಕೂಡ ಹೊತ್ತಾಗಿದೆ, ಮಂಗಳಾರತಿಗೆ ಸಮಯವಾಗಿದೆ. ಶ್ರೀರಾಮಕೃಷ್ಣರು ಭಾವಭರಿತರಾಗಿದ್ದಾರೆ. ಜಗನ್ಮಾತೆಗೆ ಮಂಗಳಾರತಿ ಆಗ್ತಾ ಇದೆ. ತಮ್ಮ ಆತ್ಮವನ್ನೇ ಪರಮಾತ್ಮನ ಮುಂದೆ ಜ್ಯೋತಿ ಭಾವನೆಯಿಂದ ಆರತಿ ಎತ್ತಲಾಗ್ತಾ ಇದೆ. ಹೇ ಭಗವಂತ, ನನ್ನನ್ನೇ ನಿನಗೆ ಈ ರೀತಿಯಲ್ಲಿ ಕುಣಿದಾಡಿಸ್ತಾ ಇದ್ದೇನೆ, ಮುಂದೆ ಕುಣಿದಾಡಿಸ್ತಾ ಇದ್ದೇನೆ. ನನ್ನ ಜೀವ ಅಂತ ಹೇಳ್ತಕ್ಕಂತಹದ್ದು ನಿನ್ನ ಮುಂದೆ ಈ ರೀತಿಯಲ್ಲಿ ಕುಣಿದಾಡ್ತಾ ಇದೆ. ನಿನ್ನ ಸೌಂದರ್ಯವನ್ನ ಕಾಣಬೇಕು ಅಂತನ್ನುವ ತವಕದಿಂದ ಈ ಒಂದು ಆರತಿಯನ್ನ ಬೆಳಗ್ತಾ ಇದ್ದೇನೆ. ನನ್ನ ಪ್ರಾಣವೇ ನಿನ್ನ ಮುಂದೆ ಈ ರೀತಿಯಲ್ಲಿ ಸಮರ್ಪಣೆ ಆಗ್ತಾ ಇದೆ. ಏಕಾರತಿಗೆ ಪ್ರಾಣ ಮುಖ್ಯ ಪ್ರಾಣ, ಪಂಚಾರತಿಗೆ ಪಂಚಪ್ರಾಣ, ಈ ರೀತಿಯಲ್ಲಿ ಆರತಿ ಮಂಗಳಾರತಿ, ಈ ರೀತಿಯಲ್ಲಿ ನಮ್ಮ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಎಲ್ಲವೂ ಕೂಡ ಆ ಆರತಿಯ ಮೂಲಕ ಭಗವಂತನಿಗೆ ಅರ್ಪಣೆ ಆಗ್ತಾ ಇದೆ. ಪಂಚಭೂತಾತ್ಮಕವಾದಂತಹ ಶರೀರ, ಅದಕ್ಕೋಸ್ಕರ ಪಂಚೋಪಚಾರ ಪೂಜಾ, ಪಂಚೋಪಚಾರದಿಂದ ಅವರಿಗೆ ಆರತಿಯ ತರತಕ್ಕಂತಹದನ್ನ ಬೆಳಗಲಾಗುತ್ತದೆ. ಈ ರೀತಿಯಲ್ಲಿ ನಮ್ಮ ತನು ಮಾನವ ಎಲ್ಲವನ್ನೂ ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ತನ್ನ ಮೂಲಕ ಅವನನ್ನ ಸಂತೋಷಗೊಳಿಸಬೇಕು. ತನ್ನ ಮೂಲಕ ಅವನು ನಮಗೆ ಕೃಪಾಮಯನಾಗಬೇಕು ಅಂತನ್ನುವ ಈ ಬಗೆಯ ವ್ಯವಸ್ಥೆಗಳನ್ನೆಲ್ಲ ಮಾಡಿ ಇಟ್ಟಿದ್ದಾರೆ. ಕೂತುಕೊಂಡು ಧ್ಯಾನ ಮಾಡತಕ್ಕಂತಹದ್ದು ಬಹಳ ಶ್ರೇಷ್ಠವೆ, ಆದರೆ ಕಣ್ಣು ಮುಚ್ಚಿಕೊಂಡು ಅಂತ ಹೇಳಿದ್ರೆ ಹಲವಾರು ದೆವ್ವಗಳು ಈ ಮನಸ್ಸಿನಲ್ಲಿ ಓಡಾಡ್ತಾ ಇರ್ತವಲ್ಲ, ಅವುಗಳ ಪೀಡೆ ತಡ್ಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕೋಸ್ಕರ ಕಣ್ಣುಗಳನ್ನು ತೆರೆದು ಆ ದೆವ್ವಗಳನ್ನು ನೋಡೋದಕ್ಕಿಂತ ದೇವರನ್ನು ನೋಡೋಣ ಅಂತನ್ನುವ ಕಾರಣದಿಂದಾಗಿ ಪೂಜೆಯನ್ನ ಕಲ್ಪಿಸಲಾಗಿದೆ, ಪೂಜಾ ವಿಧಾನವನ್ನು ಕಲ್ಪಿಸಲಾಗಿದೆ. ನಮ್ಮ ಎಲ್ಲವನ್ನು ಕೂಡ ಭಗವಂತನಿಗೆ ಅರ್ಪಿಸುವಂತಹ, ಭಕ್ತಿಯಿಂದ ಅರ್ಪಿಸುವಂತಹ, ಗೌರವದಿಂದ ಅರ್ಪಿಸುವಂತಹ ಒಂದು ಪೂಜಾ ವಿಧಾನವನ್ನ ಕಂಡುಕೊಳ್ಳಲಾಗಿದೆ. ಆದ್ರಿಂದನೇ ಎಲ್ಲರೂ ಕೂಡ ಕುಳಿತುಕೊಂಡು ಆ ಭಗವಂತನ ಸೇವೆಯಲ್ಲಿ, ದಿವ್ಯ ಸಾನ್ನಿಧ್ಯದಲ್ಲಿ ಕುಳಿತು ಭಗವಂತನ ಕೃಪೆಗೆ ಪಾತ್ರರಾಗಬಹುದು. ಭಗವದ್ ಭಾವದಲ್ಲಿ ಆನಂದ ಭರಿತರಾಗಿರಬಹುದು. ಅಂತ ಒಂದು ದಿವ್ಯ ವ್ಯವಸ್ಥೆ ಆಗಿದೆ ನಮ್ಮ ಋಷಿ ಮುನಿಗಳಿಂದ, ಭಕ್ತಿ ಆಚಾರ್ಯರಿಂದ. ಆದ್ರಿಂದ ಹೇಗೆ ಅಲ್ಲಿ ದಕ್ಷಿಣೇಶ್ವರದ ಕಾಳಿ ಮಂದಿರದಲ್ಲಿ ಮಂಗಳಾರತಿ ನಡೆಯಿತೋ, ಹಾಗೆ ಇಲ್ಲಿ ರಾಮಕೃಷ್ಣ ಆಶ್ರಮದ ಶ್ರೀರಾಮಕೃಷ್ಣ ದೇವರಿಗೆ ಕೂಡ ಮಂಗಳಾರತಿ ಈಗ ನಡೀತದೆ. ಸಮಯ ಸರಿಯಾಗಿ ಮುಗಿದಿದೆ, ಗಂಟೆ ಅಲ್ಲಿ ಬಾರಿಸ್ತಾ ಇದ್ದಾರೆ. ಆದ್ರಿಂದ ಎಲ್ಲರೂ ಕೂಡ ನಾವು ಮಂಗಳಾರತಿಗೆ ಹೋಗೋಣ. ಮುಂದಿನ ಉಪನ್ಯಾಸವನ್ನ ಶ್ರೀರಾಮಕೃಷ್ಣರ ಅಪಾರ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿ ಓಂ ತತ್ಸತ್.